ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 6:50. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ ರಹೆ ಹೈನ್ ಜಹಾ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈ. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೈಸಿ ಸುವಿಧಾಯೆ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈ. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ್ ಅಧಿಕತಮ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅಂದ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕಾಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 ಕೆಜಿ ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಆರ್ಥಿಕತೆಯನ್ನು ಕುರಿತು ಹೆಗ್ಗಡ ದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕುಳ್ಳೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೆಗ್ಗಡ ದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತುಂಬಸೋಗೆ ಪೋಸ್ಟ್ ತೊರವಳ್ಳಿಯ 65 ವರ್ಷದ ಪ್ರಗತಿಪರ ಕೃಷಿಕರಾದ ಕುಳ್ಳೇಗೌಡರು. ಕುಳ್ಳೇಗೌಡರು ಲೇಟ್ ಮಾದೇಗೌಡ ಅವರ ಮಗ. ಅವಾಗಿರುವಂತಹ 5 ಎಕರೆ ಪ್ರದೇಶದಲ್ಲಿ ಮೊದಲಿನಿಂದಲೂ ಒಂದು ಪ್ರಯೋಗಶೀಲರಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಹಲವಾರು ಪ್ರಥಮಗಳಿಗೆ ಅವರು ಕಾರಣರಾಗಿದ್ದಾರೆ ಅಂತ ಅವರ ಮಾತಲ್ಲೇ ನಮಗೆ ಗೊತ್ತಾಯಿತು. ತಂಬಾಕನ್ನ ನಿರಂತರವಾಗಿ ಬೆಳೀತಾ ಇದ್ದಾರೆ. 2 ಬ್ಯಾರನ್ ಸಹ ಅವರು ಲೈಸೆನ್ಸನ್ನು ಪಡ್ಕೊಂಡಿದ್ದಾರೆ. ಹತ್ತಿ, ಬಾಳೆ, ಕಬ್ಬು ಈ ರೀತಿಯ ಬೆಳೆಗಳಲ್ಲಿ ಅವರಿಗೆ ಅನುಭವ ಸಿಕ್ಕಿದೆ. ಕುಳೇಗೌಡರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸ್ವಾಮಿ. ಈಗ ನೀವು ದತ್ತುವಾಗಿ ಊರಿಗೆ ಬಂದ್ರಿ, 15 ವರ್ಷ ವಯಸ್ಸು, ಆಗ್ಲೂ ಇಷ್ಟ ಇತ್ತ ಭೂಮಿ? ಆವಾಗಲೂ ಇದಿಷ್ಟೇ ಭೂಮಿ ಇದ್ದದು. ಆದ್ರೆ ನಾವು ಬೆಳವಣಿಗೆ ಆಳು ಕಳು ಕಟ್ಕೊಂಡಿದ್ರನ್ನ ನಮ್ ಬೆಳೆದು ಪೂರಿ ಕೊಡೋದು, ಕಂಬಳಿ ಕೊಡೋದು ಅಂತ ನಾವು ಆ ಆಳನ್ನೇ ಕಟ್ಕೊಂಡು ಎವರ ಮಡ್ಕೊಬಂದು. ಹತ್ತಿ ಬೆಳೆ, ರಾಗಿ ಬೆಳೆ, ಜೋಳೆ, ಮೊದಲೆಲ್ಲ ಕಬ್ಬು ತಿನ್ನಿ ಬೆಳ್ಕೊಬಂದು. ಅವಾಗೆಲ್ಲ 500, 1,000, 2,000 ಪತ್ತು ಅಪ್ಪ ಆಯ್ತು. ಒಂದು 3,000, 2,000 ನಿಂತ್ಕೊತ್ತು ಹತ್ತಿ ಬೆಳೆ. ಇವಾಗ ಅದೇ ರೇಟಲ್ಲಿ ಈ ಸರಿ ಏನೋ ಸ್ವಲ್ಪ ಯಾವುದೋ ಕಡ ಜಂಪ ಇಲ್ಲ ಅಂತೇಳಿ ಒಂದು 10,000 12,000 ಕಂಟ ಲೆವೆಲ್ ಬತ್ತು. ಈ ಸರಿ ನಾವು ಅದನ್ನ ಬಿಟ್ಟು ಸ್ವಲ್ಪ ತಂಬಾಕು ಬೆಳೆ ಬೆಳಿತೀವಿ. ಯಾಕಂದ್ರೆ ನಾವು ಎಲ್ಲ ಬೆಳೆ ಬೆಳೆದ್ರಿಂದ ಇಷ್ಟು ಹೇಳ್ತಿರೋ ನಿಮಗೆ ಒಂದು ಎಲ್ಲ ಜಮೀನು ಇಷ್ಟು ಬೆಳತೀವಿ ಅಂತೇಳಿ ನಮ್ಮದು ಒಂದು 2 ಎಕರೆ ಭೂಮಿ ಅನುಭವ, 1 ಎಕರೆ ಭೂಮಿ ಐತಿ. ಈಗ ಅದನ್ನ ನಾವು ಡಿವೈಡ್ ಆಗ್ಬಿಟ್ಟು ಈಗ ಬಾಂಬೆ ನಮ್ಗೆ ಡಿವೈಡ್ ಆಗಿದ್ದೀವಿ. ಈಗ ಸ್ವಲ್ಪ ತಂಬಾಕು ಬೆಳಿತೀವಿ, ತಿರುಗಿ ಒಂದು ಸ್ವಲ್ಪ ಹತ್ತಿ ಬೆಳಿತೀವಿ, ಅದು ಬಿಟ್ಟರೆ ಒಸಿ ರಾಗಿ ಜೋಳ ಮುಸಿನ ಜೋಳ ಇಷ್ಟೆಲ್ಲ ಬೆಳಿತೀವಿ. ಎಲ್ಲ ಆಳು ಕಾಳಲ್ಲಿ ಕಟ್ಕೊಂಡು ನಾವು ಕೆಲಸ ಮಾಡೋದು, ಕೂಲಿ ಕೊಡೋದು. ನಾವೇನಿನ್ನು ಮನೆ ಗೇ ಕಾಯ್ತಾರೆ ವಯಸ್ಸಾದ್ಮೇಲೆ, ಅವೆಲ್ಲ ನಾವೇ ಮಾಡ್ಕೋಬೋದು. ನಾವು ಆಳು ಕಾಳು ಕಟ್ಕೊಂಡು ಈಗ ನಾವೇ ಗೇದು ಕೂತ್ಕೊಂಡು ನಾಲ್ಕು ಜನಕ್ಕೆ ಕಟ್ಕೊಂಡು ಆರಂಭ ಸಾರಂಭ ಮಾಡಿಸ್ಕೊಂಡು ಕಾರ ಮಾಡ್ಕೊಂಡು ಹಿಂಗೆ ಹೋಯ್ತೀವಿ. ಈಗ 5 ಎಕರೆ ಪ್ರದೇಶ ಇದೆ. ಹಾಂ, 5 ಎಕರೆ. ಈಗ ಕಬ್ಬನ್ನ ನೀವೇ ಊರಿಗೆ ಮುಂಚೆ ಕಬ್ಬನ ಬೆಳೆ ಮಾಡಿದ್ರೆ ಕಬ್ಬನ ಬೆಳೆ ಮಾಡಿದ್ರು ನಾವೇ ಬೋರ್ ಹಾಕ್ಸಿದ್ರು ಫಸ್ಟ್ ಊರಿಗೆ ಬೋರ್ ತಂದ್ರೆ ನಾವೇ ಸಹ ಬೆಳೆ ಇತ್ತಲ್ಲ ಬೋರ್ ಇತ್ತಲ್ಲ ಆಗ ತುಂಬಿಸೋಗ ಟಿ ಸಿಯಿಂದ ಕಂಬ ಇಳಿಸ್ತು 28 ಕಂಬ ಸರಿಸ್ತಂದಾಗ. ಎಷ್ಟನೇ ವಯಸ್ಸು, ಎಷ್ಟನೇ ಇಸ್ವಿನಲ್ಲಿ ಇದು? ಇದು ಎಷ್ಟನೇ ಅಂದರೆ 20 ವರ್ಷ ಆಗಿತ್ತು ಸರ್. 20 ವರ್ಷ ಹಿಂದೆ? ಹಾಂ, 20 ವರ್ಷದಿಂದ. ನಮ್ಮ ದೀಪ ಬರೀ ಎಡೆ ವೈರ್ ಇದ್ದು ನಮ್ಮೂರಿಗೆ. ಆ ಗ್ರಾಮದವ್ರು ಏನು ಮಾಡಿದ್ರು, ನಾವು ಸರ ಕೊಡ್ತೀವಿ ಅಲ್ಲಿಂದ ಟಿ ಸಿ ತಗೋಪ್ಪ ಅಂತ ಹೇಳಿ ಗ್ರಾಮ ಗಮನ ಕೊಟ್ಟರು. ಅಕ್ಕಪಕ್ಕದವರೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಈ ಭೂಮಿಯವರೆಲ್ಲ ಹೇಳಿದ್ರು, ಒಂದು 10 ಜನ. ಆವಾಗ ನಾನು ಸ್ವಲ್ಪ ಕೈ ಹಾಕಿದ್ವಿ, ಮುಂದೆ ಓಡಾಡ್ತೀನಿ ಮತ್ತೆ ನಾನು ಇದ್ದೀವಂತ ಅಲ್ಲ, ಆದರೂ ಮಾಡಾತ್ಮ ಆದರೂ ನಿಮ್ಮ ಜೊತೆಲಿ ಸ್ವಲ್ಪ ಬೆಳೆದು ಸ್ವಲ್ಪ ಬುದ್ಧಿ ಕತ್ತಿದ್ದು. ಅದರಿಂದ ಸಹಾಯ ನಾವು ಇದ್ದೇ ಇಲ್ದಿರುವ ದೇವರ ಅನುಭವ ನಮ್ಮ ತಂದೆ ತಗೊಳ್ಳಿ ಏನು ಅನುಭವ ಕೊಡ ಅದನ್ನಂತ ನಡ್ಕೊಂಡು ಹೋದವು, ಬೆಳವಣಿಗೆ ಬಂದು. ಅದರಿಂದ ನಾನು ಖರ್ಚು ಮಾಡಿ ಇದೆಲ್ಲ ತಂದು ತಂದಾಗ ಹೆಚ್ಚಿಗೆ ಬೋರ್ ಬಡಿಸ್ತು. ನೀರು ನೀರು ಬಂತು, 4 ಬೋರ್ ಹೋದ ಸರ್. 4 ಬೋರ್ ಹೋಗಿ 5ನೇ ಬೋರ್ ನೀರು ಬಂತು. ಬೋರ್ ಬಂದ್ಮೇಲೆ ಕಬ್ಬನ್ ಬೆಳೆ ಮಾಡುದು. ಎಲ್ಲಿಂದ ತಂದ್ರಿ ಕಬ್ಬನ್ ಬಿತ್ತನೆ? ಸುಗಾರ್ ಬೆಟ್ಟರಿ, ಅವ್ರು ಬಿತ್ತನೆ ಕೊಟ್ರು. ನಮ್ ಅದಕ್ಕಿಂತ ಮುಂಚೆ ಇಲ್ಲಿ ಯಾರು ಕಬ್ಬು ಬೆಳೀತಾ ಇರ್ಲಿಲ್ಲ, ಇಲ್ಲಿ ಯಾರು ಬೆಳೀತಿದ್ದಿಲ್ಲ. ಫಸ್ಟ್ ಅವರೇ ಬಂದಿರಿ ನಮ್ಮ ಏರಿಯಾ ಬಂದ್ರೆ ನೀರಿನ ಅವಶ್ಯ ಆಗ ನೀರು ಇಲ್ಲ, ಅನುಕೂಲ ಇಲ್ಲ, ಬೋರ್ ಇತ್ತಿಲ್ಲ ಸಾಗ, ನೀರಾವರಿ ಮಾಡ್ಕೋತಿರು. ಈಚೆ ಬೋರ್ ಆದ್ಮೇಲೆ ಈಚೆ ಕಬ್ಬನ ಬೆಳೆ ಶುರುವಾಯ್ತು. ಅವಾಗ ನಾವು ಕಬ್ಬು ಹಾಕೊಂಡು ನಾವೊಂದು 2 ವರ್ಷ ಕಬ್ಬು ಬೆಳೆದು, ಕಬ್ಬು ಬೆಳತಾ ಬೆಳತಾ ಮಾಡ್ತು ಹಂದಿ ಒಟ್ಟ ಜಾಸ್ತಿ ಆಯ್ತು, ಕಬ್ಬು ಬೆಳೆಯಕಾನಿಲ್ಲ, ಯಾವ ಮೂಲ ಬಿಡ ಹಂದಿ ಜಾಸ್ತಿ. ಅದರಿಂದ ಕ್ಯಾನ್ಸಲ್ ಮಾಡಿಬಿಟ್ಟು ಹತ್ತಿ ಬೆಳೆ, ರಾಗಿ ಬೆಳೆ, ಮುಸುರು ಜೋಳ. ಅದನ್ನ ಮುಸುರು ಜೋಳ ಹೆಚ್ಚಿಗೆ ಹಾಕಲ್ಲ, ಹತ್ತಿಗಳು ಜಾಸ್ತಿ, ಅಮ್ಮದ ಹಂದಿಗಳು ಜಾಸ್ತಿ. ಅದು ಆದಷ್ಟು ಕಾಯ್ಬೇಕು, ಹಗಲು ಬೆಳೆ ನಿದ್ದೆಗಟ್ಟು ಕಾಯ್ಬೇಕು, ಅದಷ್ಟು ಬೆಳೆಬೋದು. ಹಂಗೆ ಮಾಡ್ಕೊಂಡು ಈಗ ಸ್ವಲ್ಪ ತಂಬಾಕು ಬೆಳೆ ಹಾಕೊಂಡು, ಅದು ಹಂದಿ ತಿನ್ನಲ್ಲ ಆನೆ ತಿನ್ನಲ್ಲ, ಇರೋದೇನೋ ಒಂದು ಅಷ್ಟು ಮಾಡ್ಕೊಂಡ್ಬಿಟ್ಟು ತಂಬಾಕು ಹಾಕೊಂಡು ಈಗಲೂ ನಾವು ಸರ್ ತಂಬಾಕು ಹಾಕ್ತೀವಿ, ಸರ್ ಹತ್ತಿ ಬೆಳೆ ಬೆಳ್ತಾವೆ, ಮುಸುರು ಜೋಳ ಹಾಕ್ತೀವಿ. ಇರೋಷ್ಟಕ್ಕೆ ಇನ್ನೇನು ಒಂದು ನಮ್ಮ ರೈತರಿಗೆ ಏನು ಹೊಟ್ಟೆ ಜೀವನ ಮಾಡ್ಬೇಕು ಅದರಂತ ಅದನ್ನು ಬೆಳ್ಕೊಂಡು ದಾರಿ ಮಾಡ್ತೀವಿ. ಈಗ ನಿಮ್ಮ ಪಾಲಿಗೆ ಒಂದು 5 ಎಕರೆ ಉಳಿದಿದೆ ಈಗ ಅಲ್ವಾ? ಈ ಪ್ರದೇಶದಲ್ಲಿ ನೀವು ಹತ್ತಿ ಏನು ಬೆಳೀತಿದ್ರಿ, ಕಬ್ಬು ಬೆಳೆದಿದ್ದೀರಿ, ಬಾಳೆನೂ ಬೆಳೀತಿದ್ದೀರಿ ಅಂತಂದ್ರಿ, ಕಬ್ಬನ ಬೆಳೆ ಒಂದಿಷ್ಟು ಆಗ ಒಂದಿಷ್ಟು ಕಾಸು ಬಂತ? ಅವಾಗ ಸಹ ಕಬ್ಬನ ಬೆಳೆದ್ರೆ ಅವಾಗ 600 ರೂಪಾಯಿ ಟನ್ಗೆ, ಬರೀ 600 ಅವಾಗ. ಇವಾಗ 3000 ರೂಪಾಯಿ ಅಂತ ಹೇಳ್ತಾರೆ, ಬಂದ ಪ್ಯಾಕೆಟ್ ಬಂದು ನಮಗೆ ಒತ್ತಾಯ ಮಾಡ್ತಾವ್ರ, ಕಬ್ಬನ ಬೆಳೆ ಬ್ಯಾಂಡಿಗೌಡ್ರೆ ಫಸ್ಟ್ ನೀವು ಮಾಡಿದವ್ರು ಮಾಡಿ ಅಂತ ನಮಗೆ ಒತ್ತಾಯ ಮಾಡ್ತಾವ್ರೆ. ನಾವು ಮಾಡ್ತೀವಿ ಅಂತ ಹೇಳಿ ಹಂದಿ ಹೊಡ್ತಾ ಆಗಲ್ಲ ಸರ್ ಅಂತ ನಾವು ಹೇಳಿದ್ವಿ, ದೂರು ಕೊಟ್ಟು. ಅವರು ಔಷಧಿ ಅದು ಯಾವುದೋ ಔಷಧಿ ಕೊಡ್ತೀವಿ, ಹಂದಿ ತಿನ್ಬಾರ್ದಾಗ ಮಾಡಿ ಅಂತೇಳಿ ಹೇಳಿದ್ರು. ನಾವಿನ್ನೂ ಕಲ್ಕಂಬ ತಂತಿಗಳೇನು ಮಾಡಿಲ್ಲ, ಮಾಡ್ಸೋ ಸ್ವಲ್ಪ ಲೋನ್ ಪತ್ತಾಗ ಮಾಡ್ಸೋ ಏನು ಮಾಡೋ, ಹಂದಿ ಹೊಡೆದ ಹಿಂಸ ಅಂತ ಹೇಳಿ ನಿಲ್ಲಿಸಿದ್ವಿ, ಇನ್ನೂ ಮಾಡಿಲ್ಲ. ಅವರು ಈಗಲೂ ಒತ್ತೆ ಮಾಡ್ತಾರೆ ಕಬ್ಬನ ಪ್ಯಾಕ್ಟರು, ಫಸ್ಟ್ ನೀವು ಮಾಡಿದ್ರಲ್ಲ ಗೌಡ್ರೆ ನೀವು ಮಾಡಿ. ಎಷ್ಟು ಇಳುವರಿ ಬಂದಿತ್ತು ಗೌಡ್ರೆ? ನಾವು ಫಸ್ಟ್ ಮಾಡಿದಾಗ ನಮಗೆ ಹೆಚ್ಚು ಕಮ್ಮಿ 50 ಟನ್ ಬಂದಿತ್ತು ಸರ್, 1 ಎಕರೆಗೆ 50. ಅದು 3 ಎಕರೆ, 3 ಎಕರೆಗೆ 50 ಅಂದ್ರೆ 150 ಟನ್ನು 140 ಟನ್ ಬಂದಿತ್ತು. ಎರಡನೇ ಬೆಳೆ ಕಮ್ಮಿ ಬಂತು, ಮೊದಲನೇ ಬೆಳೆ 140 ಬಂದಿತ್ತು. ಎರಡನೇದು ಕೂಳೆ, ಕೂಳೆ ಅದು ಎರಡನೇದು ಕಮ್ಮಿ ಬಂತು, 110-120 ಬಂದಿತ್ತು. ಎಷ್ಟು ಕೂಳೆ ಮಾಡ್ಕೊಂಡ್ರಿ? ಎರಡನೇ ಕೂಳೆ ಮಾಡ್ಬಿಟ್ಟು, 3 ಮಾಡಕ್ ಆಗಿಲ್ಲ, 3 ಗ್ರಾಮ್ ಬೆಳೆ ಬೇಕು ಅಂದ್ಬಿಟ್ಟು 2 ಖರ್ಚು ಜಾಸ್ತಿ ಬೆಳೀತಾ ಅಂದ್ಬಿಟ್ಟು ನಾವು 2 ಕೂಳೆ ಮಾಡ್ಬಿಟ್ಟು ಸರ್. ಕಬ್ಬನ್ನು 3 ವರ್ಷ ಬೆಳೆದು ನಿಲ್ಲಿಸ್ಬಿಟ್ಟು ಒಂದು ಭಾಳ ಹಾಕಿದ್ನು ಏಲಕ್ಕಿ ಬೆಳೆ, ಒಂದು 4 ಎಕರೆ ಇದೀವರೆಗೂ ಏಲಕ್ಕಿ ಹಾಕಿದ್ದು. ಅದು ರೇಟು ಬೆಳೆ ಬತ್ತು ರೇಟ್ ಸಿಕ್ಕನಿಲ್ಲ, 10 ರೂಪಾಯಿಂದ 20 ರೂಪಾಯಿ ನಡೀತಿತ್ತು, 30 ನಡೀತು, ಅದನ್ನ ಬಿಟ್ಟು 15 ಬಂದಿತ್ತು ಗೊತ್ತು, 15-10 ತರವರೆ ಕಾಯಿ ತರ ಮಾಡಿ ನಮಗೆ ಕಮ್ಮಿ ಆಯಿತು. ಬೆಳೆದಷ್ಟು ಬೆಳೆದಿ ಇನ್ನೇ ಮಾಡಕ್ಕಂದ್ಬಿಟ್ಟು ಕೊಟ್ಟಷ್ಟು ತಗೊಂಡು ಅದಕ್ಕೆ ಕೂಳ ಮಾಡೋದು, ಪುನಃ ಹತ್ತಿ ಹಾಕೊಂಡು ಹತ್ತಿ ಬೆಳೆದು. ತಿರ್ಗಿ ನಮ್ಮ ಅವರು ಯಾರು ಗೌರ್ಮೆಂಟ್ ಮುಂದೆ ಮುಸುನ್ ಜೋಳ ಬಿತ್ತನೆ ಕೊಡ್ತೀವಿ ಮಾಡಿ ಗೌಡ ಅಂತೇಳಿ ನಮಗೆ ಬಿತ್ತನೆ ತಂದು ಕೊಟ್ಟರು. ಅದೊಂದು ವರ್ಷ ಮುಸುನ್ ಜೋಳ ಬೆಳೆದು, ಅದು ಪರವಾಗಿ ಇಳುವರಿ ಬಂದಿತ್ತು. ಅವರೇ ತಗೊಂಡೋಗಿರೋದನ್ನ ಒಂದು ಸಲ ಆಲ್ನೇ ಡೇರಿಯಿಂದ ಬಿಳಿ ಜೋಳ ಕೊಟ್ರು ನಮಗೆ, ನಿಮ್ಮ ಇಳುವರಿ ನೋಡೋ ಯಾವ ಥರ ಬೆಳೆದ್ರಿ ಅಂತೇಳಿ ಮೈಸೂರಿಂದ ಕೊಟ್ಟು ಆಲ್ನೇ ಡೇರಿಯಿಂದ ಅದನ್ನು ಮುಸುನ್ ಬಿಳಿ ಜೋಳ ಹಾಕಿದ್ದು, ಅದು ಇಳುವರಿ ಬಂದಿತ್ತು. ಅದರಿಂದ ಬೆಳ್ಕೊಂಬಂದು ಇವಾಗೆಲ್ಲ ಹಸುನ ನಾವು ಯಾವ ಮಡಿಗಿಲ್ಲ, ಒಂದು ಹೊಸ ಮನೆ ಮಟ್ಕೊಂಡಿದ್ದೀವಿ, ಹಾಲು ಸ್ವಲ್ಪ ಕೊಟ್ಕೋತೀವಿ, ಸ್ವಲ್ಪ ಮನೆ ಮಡಿಕೋತೀವಿ, ನಾವು ಯಾವ ಹಸು ಮಡಿಗಿಲ್ಲ. ಈ ಎಲ್ಲ ಆರಂಭ, ಈ ಎಲ್ಲನೂ ಸ್ವಲ್ಪ ನೋಡ್ಕೊಂಡು ಇನ್ನು ಹೆಚ್ಚಿಗೆ ವರ್ಮನೆ ಇದು ಮಾಡೋದು ಬೇಡ, ಆರಾಮ್ಸಾರ ಮಾಡ್ಕೊಡೋ ಅಂತ ಮನೇಲಿ ಕಾಲ ಕಾಲ ನೋಡ್ತೀವಿ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಇದ್ದೀರಿ ಮನೇಲಿ ಗೌಡ್ರೆ? ನಮ್ಮನೆಯಲ್ಲಿ ಅದೇ ನಮ್ಮ ಹೆಂಗಸರು, ನಮ್ಮ ಮಗ, ನಮ್ಮ ಸೊಸೆ. ಮಗನು ಕೃಷಿ ಮಾಡ್ತಾರೆ? ಮಗನು ಅದು ಇದರಲ್ಲಿ ಕೆಲ್ಸಕ್ಕೆ ಹೋಯ್ತವ್ರೆ. ನೀವೇ ಈಗ ಕೃಷಿ ಮಾಡ್ತಿರೋದು? ಆಮೇಲೆ ಒಂದಿಷ್ಟು ಗದ್ದ ಮಾಡ್ಕೊಂಡಿದೀವಿ ಗುತ್ತಿಗೆ ಬೇರೆಯವ್ರದ್ದು. ಅಲ್ಲೇನು ಬೆಳಿತೀರಿ? ಅದು ಬತ್ತೆ, ಜೀವನಕ್ಕೆ ಆಗ್ಬೇಕಲ್ವ, ಅದು ಬತ್ತೆ ಬೆಳಿತೀವಿ ಸರ್. ಅದು ಬಿಟ್ರೆ ಎಲ್ಲ ಥರದಲ್ಲಿ ಏನೋ ಒಂದು ನಂಬಿಕೆ ಮೇಲೆ ಅವರು ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ಬೆಳೆದಂಥ ರೈತರಲ್ಲಿ ನಮ್ಗೆ ಕೆಲವು ಮೋಸ ಆಯ್ತು. ಏನು ಮೋಸ ಆಯ್ತು ಅಂದರೆ ರೇಟ್ ಸಿಕ್ಕಲ್ಲ. ಇನ್ನೇನು ಮೋಸ ಅಂದರೆ ತಿನ್ಕೊತಾರಂತಲ್ಲ, ನಮ್ಗೆ ರೇಟ್ ಸಿಕ್ಕಲ್ಲ. ನಾವು ಬೆಳೆದೇ ಒಂದು, ಅವ್ರು ಕೊಡದೆ ಒಂದು. ನಾವು ತಗೋದು ಪದ ಇದು ಸರಿಯಾಗಿಲ್ಲ, ಅದು ಹೋದ ಮಾಸಾಣ್ಕೋದು ಹೆಣ ಅಂತಲ್ಲ, ಹಂಗೆ ಸುಟ್ಟಾಗ್ಬಿಟ್ಟು ಹೊಟ್ಟಿ ಬತ್ತೀವಿ. ಇದಿಷ್ಟೇ ಗೋಳದ ಅಷ್ಟೇ, ಏನೂ ಇಲ್ಲ. ರೈತನ ಗೋಳು ಇಷ್ಟೇ ನಮ್ಗೆ ಬಂದಿರೋದು. ಒಂದು ಆಳಿಗೆ 500 ರೂಪಾಯಿ ಕೂಲಿ ಕೊಡಬೇಕು. ಮೊದಲು 200 ರೂಪಾಯಿ ಇತ್ತು, 300 ಇತ್ತು. ಒಂದು ಎಂಡಿಗೆ 300 ರೂಪಾಯಿ ಕೂಲಿ ಕೊಡಬೇಕು. ಗಂಡೊಳಗೆ 500 ರೂಪಾಯಿದು ಬರಲ್ಲ, ಅವ್ರಿಗೆ ಕೊಡಲೇಬೇಕು. ನಾವು ಗೇಯವರು ಗೇಲೇಬೇಕು, ಅವ್ರು ಕೊಡೋದು ಅವ್ರು ಮಾಡಲೇಬೇಕು. ಇಷ್ಟೆಲ್ಲ ಅನುಭವದಲ್ಲಿ ನೊಂದು ಅವತ್ತಿಂದ ಮಾಡ್ಕೊ ಬರ್ತೀವಿ ಸರ್. ನಾವು ಏನಾದರೂ ರೈತ ಅಂದ್ಮೇಲೆ ಇರೋಷ್ಟು ನಾವು ಮಾಡ್ಕೊಂಡು ಬೆಳವಣಿಗೆ ಬೆಳ್ಕೊಂಡು ಅನ್ನ ಉಣ್ಣ ಅಥವಾ ಅಂಬ್ರೆ ಕುಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ನಿಮ್ಗೆ ಕಾಲ ಕಾಮ ಮಾಡ್ತೀವಿ. ಈಗ ನೀವು ಹೇಳೋದು ನೋಡಿದ್ರೆ ಯಶಸ್ವಿಯಾಗಿ ಬೆಳೆನ ನೀವು ಬೆಳೆದ್ರಿ, ಕಬ್ಬನ್ ಬೆಳೆದ್ರಿ, ಬಾಳೆ ಬೆಳೆದ್ರಿ, ತಂಬಾಕು ಬೆಳೆದ್ರಿ, ಹತ್ತಿ ಬೆಳೆದ್ರಿ, ಈ ಥರ ಬದಲಾವಣೆಗಳನ್ನು ಮಾಡ್ತಾ ಹೋದ್ರಿ, ಒಂದರಿಂದ ಒಂದಕ್ಕೆ ಬದಲಾವಣೆ ಮಾಡ್ಕೊಂಡು ಹೋದ್ರಿ. ಹತ್ತಿ ಬೆಳೆಸ ಅವಾಗ 600 ರೂಪಾಯಿ 300 ರೂಪಾಯಿ ಹತ್ತಿ ಬೆಳೆಸ. ಅವಾಗ ಬೆಳೆದ ಫಸ್ಟೇ ಅವಾಗ ನಾವು 25 ಇದ್ರೂ ಒಟ್ಟಿ ಬೆಳೆ 5 ದಿವಸ ಇಲ್ಲ, ಒಟ್ಟಿಗೆ ಇದ್ದಾಗ 25 ಆಸ್ತಿ ಇತ್ತು. ಆಗ ನಾನು ಒಬ್ಬನೇ ಒಂದು ದೊಡ್ಡ ಹತ್ತಿ ಬೆಳತ್ತಿದ್ವಿ. ಅವಾಗ ಬರೀ 300 ರೂಪಾಯಿ ಕ್ವಿಂಟಲ್, 400 ರೂಪಾಯಿ ಅಲ್ಲದೆ ಅಲ್ಲಿಂದ ಯಾರು ಅಷ್ಟೇ. ನಾವೇನು ಮುಂದೆ ಸಂಪರ್ಕ ಕೈಸ್ ಕೈಯಿಲ್ಲ, ಬಂದ ಆಳು ಮನೆಯವರ ಇಷ್ಟು ಮಾಡ್ಕೊಂಡು ಹೋದ್ ಏನು ಉಳಿತಾಯ ಮಾಡಿಲ್ಲ. ಈಗ ಸ್ವಲ್ಪ ರೇಟ್ ಸಿಕ್ಕೋದ್ರಿಂದ ಇವತ್ತೊಂದು 10 ಕ್ವಿಂಟಲ್ ಬೆಳೆ ತಮಕ 5 ಕ್ವಿಂಟಲ್ ಬೆಳಬೋದು. 5 ಬೆಳೆ ಬೆಳತಾನ, 2 ಬೆಳೆ ಬೆಳತಾನ, ಅದು ಕೈಯಲ್ಲಿ ಅವ್ನು ಏನು ಗೊಬ್ಬರ ಔಷಧಿ ಹಾಕೊಂಡು ಏನು ಸಹಕಾರ ಮಾಡಿರ್ತಾನ ಅದನ್ನ ಇತ್ತ ಔಷಧಿ ಗೊಬ್ಬರ ಕೊಡೋಣ ಹಚ್ಚಿ ಬೆಳೆ ಅವನಿಗೆ ಒಂದು 10 ಕ್ವಿಂಟಲ್ ಬೆಳಬೋದು. ಎಕರೆಗೆ 10 ಕ್ವಿಂಟಲ್ ಬೆಳೆಯೋಕ್ಕಾಗಲ್ಲ, 8 ಏನು ಗ್ಯಾರಂಟಿ ಬೆಳಬೋದು. ಇವತ್ತು ಮಾಡ್ತಲ್ಲಿ ಸಹಕಾರ ದನ್ನ ಗೊಬ್ಬರ ಇಳುವರಿ ಕೊಡುತ್ತ, ದನ್ನ ಗೊಬ್ಬರ ಇಳುವರಿ ಕೊಡ್ತಾದ್ರೆ ನಿಧಾನ ಕೊಡ್ತಾ ಅದು. ಗೌರ್ಮೆಂಟ್ ಗೊಬ್ಬರ ಜಲ್ದಿ ಕೊಡ್ತ, ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಅಷ್ಟು ಕಾಸು ಸಿಕ್ಕೋದು, ದನ್ನ ಗೊಬ್ಬರ ನಿಧಾನ ಕೊಡ್ತಾ ಅದು. ದನ್ನ ಗೊಬ್ಬರ ಹಾಕಿದ್ರೆ ಅತ್ತೆ ಒಳ್ಳೆ ಇಳುವರಿ ಬತ್ತ, ಗೌರ್ಮೆಂಟ್ ಗೊಬ್ಬರ ಕೊಡಲಿ ಅತ್ತೆ ಇಳುವರಿ ಹೆಚ್ಚಿಗೆ ಬರಲ್ಲ, ಆದ್ರೆ ಜಲ್ದಿ ಪರವಣಿಗೆ ಬತ್ತದು. ಈಗ ನೀವು ಊರಿಗೆ ಬಂದಾಗ ಇದೇ ಭೂಮಿ ಇತ್ತು, ಆಗ ಏನೆಲ್ಲ ಬೆಳೆ ಇತ್ತು? ಅವಾಗ ಸರ್ ಫಸ್ಟ್ ಬರಿ ರಾಗಿಯಾಗ ಜೋಳ, ಅವಾಗ ಒಂದೇ ನಂಬರ್ ಜೋಳ ಅಂತ ಬರ್ತಿತ್ತು. ಇವ್ರಿಗೆ ಬಂದಾಗ ಫಸ್ಟ್ ಒಂದೇ ನಂಬರ್ ಜೋಳ ಅಂತ ಬರ್ತದು ಧನಿಪ ಪಾಟಿ. ಅವಾಗ ನಾನು 25 ಅಷ್ಟಾಗ ಒಟ್ಟಿಗೆ ಮಾಡಿಸ್ತೀವಿ. ನಾವು ನಮ್ಮ ಹುಡುಗ ಚಿಕ್ಕವನು ಸಣ್ಣವನು ಎಲ್ಲ ಆಳ್ಕೊಂಡು ಒಟ್ಟಿಗೆ ಮಾಡಿಸ್ತೀವಿ. ಅವಾಗ ನಾನೇ 200 ಮೂಟ ಜೋಳ ಬೆಳೆದಿ ಎಲ್ಲ ಜಮೀನಿದ್ವಿ. ಆಗ ಬರೀ ಜೋಳ ಹಾಕ್ತಿದ್ದು 20 ಎಕರೆ 20 ಎಕರೆ 200 ಮೂಟ ಜೋಳ ಬರೀ 60 ರೂಪಾಯಿ ರೇಟ್ ಕೊಟ್ಟು. ಆಮೇಲೆ ಆವತ್ತು ಭೂಮಿ ಅದೇ ಭೂಮಿ ಇರೋದು, ಇವತ್ತು ಅದೇ ಭೂಮಿ, ಅದೇ ಇವತ್ತು ಭೂಮಿ ಅದೇ ಭೂಮಿ ಆದ್ರೆ ಈಗ ಇಳುವರಿ ಕಮ್ಮಿ ಆಯ್ತು, ರೇಟ್ ಮುಂತಕೋಯ್ತದ. ಅದೇ ಯಾಕಂಗಾಯ್ತು ಅಂತಿರೋದು ಅದೇ ಅವಾಗ ಅಂದ್ರೆ ಪ್ರಚರಣ ಹೆಚ್ಚಿಗೆ ಇಲ್ಲ, ಜೋಳ ಅಲ್ಲಿ ಇನ್ನೊಂದಲ್ಲಿ ಹೊರಗಡೆ ಇತ್ತಿಲ್ಲ. ಈಗ ಎಲ್ಲ ಹೊರಗಡೆ ದೇಶ ಹೋದ್ರಿಂದ ಸ್ವಲ್ಪ ರೇಟ್ ಜಂಪ್ ಆಯ್ತು. ಈಗ ಹತ್ತಿ ಬೆಳಾಲಿ, ರಾಗಿ ಬೆಳಾಲಿ, ಹೊರಗಡೆ ಹೋಯ್ತಾರಿಂದ ಸ್ವಲ್ಪ ಜಂಪ್ ಆಯ್ತು. ಅವಾಗ ಅಲ್ಲಿ ಬೆಳೆದು ಅಲ್ಲೇ ಮಾಡೋದ್ರಿಂದ ರೇಟ್ ಸಿಕ್ತಿತ್ತಿಲ್ಲ. ಹಂಗಲ್ಲ, ಈಗ ಆಮೇಲೆ ಮೊದಲು ನೀರಾವರಿ ಇರಲಿಲ್ಲ, ನೀರಾವರಿ ಇಲ್ಲ, ಒಂದು ಬೋರ್ ಹಾಕ್ಸಿದ್ರಿ, ನೀರಾವರಿ ಇಲ್ಲ ಸರ್, ನೀರಾವರಿ ಇತ್ತಿಲ್ಲ. ಅವಾಗ ಏನಿಲ್ಲ, ಬೆಜಲು. ಈಗ ನೀರಾವರಿ ಆಗ್ತಾವಿಂದ ಹೆಚ್ಚಿಗೆ ಹತ್ತಿ ಬೆಳೆ, ರಾಗಿ ಬೆಳೆ, ಜೋಳ, ಮುಸಿನ ಜೋಳ, ಕಬ್ಬು, ಬಾಳೆ, ತಂಬಾಕು ಇಷ್ಟೆಲ್ಲ ಈ ನೀರಾವರಿ ಆದ್ಮೇಲೆ ಬೆಳೆಯಕ್ಕೆ ಶುರು ಮಾಡಿದ್ವಿ ಸರ್. ಈಗ ಈಗ ಕಬ್ಬನ ಬೆಳೆ ಅಂತೂ ಹೆಂಗ್ ಬೆಳೆದ್ರಿ ಅಂತ ನೀವು ಹೇಳಿದ್ರಿ. ಆಮೇಲೆ ಕಬ್ಬಂದ ಏನೇ ಬೆಳೆದ್ ನೋಡ, ಫಸ್ಟ್ ಬೆಳೆದಲ್ಲ 50 ಅಂದ್ರೆ 50 ಟನ್ ಬೆಳೆದಿದ್ವಿ ಸರ್. ಅವಾಗ ಅದನ್ನ ಈ ಅಂದಿ ತೊಂದರೆಯಿಂದ ನಿಲ್ಸ್ಬಿಟ್ಟು ಇವಾಗ ಮಾಡಿ ಅಂತ ಸುಗರ್ ಫ್ಯಾಕ್ಟರಿ ಹೇಳ್ತಾವ್ರೆ. ಬಾಳೆ ಬೆಳೆದ್ರಲ್ಲ ಧೈರ್ಯ ಮಾಡಿ ಅದಂಗೆ ಬಾಳೆ ಸಹ ಅದು ಧೈರ್ಯ ಅಂದ್ರೆ ಏನ, ಎಲ್ಲ ಬೆಳೆ ಅಂತ ಬೆಳೆ ಅಂತ ಕಷ್ಟಪಟ್ಟು ಗೊಬ್ಬರ ಗೋಡಾಕ ಬೆಳೆದು ರೇಟ್ ಸಿಕ್ನಿಲ್ಲ. ಬೆಳವಣಿಗೆ ಬೆಳೆದು ಹೊಚ್ಚಗಡೆಗೆ ಒಂದು ಗೊನೆ 5 ಕೆಜಿ, 10 ಕೆಜಿ, 12 ಕೆಜಿ, 15 ಕೆಜಿ ಈ ಥರ ಗೊನೆ ಬೆಳೆದು. ಆದ್ರೆ ರೇಟ್ ಇಲ್ಲ, ರೇಟು ಕೊನೆ 3 ರೂಪಾಯಿ 4 ರೂಪಾಯಿ ಕೊಟ್ಟು ರೇಟ್ ಸಿಕ್ನಿಲ್ಲ. ನಾವು ರೇಟ್ ಸಿಕ್ಕೊಂಡು ಏನು ಮಾಡಿದ್ದು ಆದಷ್ಟು ಅಂದ್ಬಿಟ್ಟು ಅದನ್ನು ಕಮ್ಮಿ ಮಾಡ್ಕೊಂಡು ಭಾಳ ನೆನೆಸ್ಬಿಟ್ಟು ಇವಾಗ ತಂಬಾಕು ಬೆಳಾಕನು. ತಂಬಾಕು ಬೆಳೆಯಲ್ಲಿ ಸರಿ ರೇಟು 200 ರೂಪಾಯಿ ಕೆಜಿ 200 ರೂಪಾಯಿ ಕೊಟ್ಟಿದ್ರು, 100 ಎತ್ತಿಗೂ ಕೊಟ್ಟು, 120 ಕೊಟ್ಟು. ಕೆಲವು ಜನ ಮಾಡ್ತಾರೆ, ರೋಸ್ ಬಿಡಿ ತಂಬಾಕು ಬೆಳೆ ಖರ್ಚು ಜಾಸ್ತಿ ಬಿಟ್ಬಿಡಪ್ಪ ಮಾಡ್ತೇವೆ ಬಂದ್ಬಿಟ್ರೀಗ. ನಾವೇನಂದ್ರೆ ಈಗ ತಂಬಾಕು ಬೆಳೆ ಅಂದರೆ ಕಾಡು ಮಾರಿಸ್ಬಿಟ್ಟು ಬೆಲೆ ಕಟ್ಕೊಂಡಿದ್ವಲ್ಲ, ಬಂದಷ್ಟು ಬರಲಿ ಏನು ಮಾಡೋದು ಅಂದ್ಬಿಟ್ಟು ಕಾಲ ಕಳ್ಕೊಂಡು ಹೋಯ್ತಾ ಇದ್ದೆವು. ಅದಕ್ಕೆ ಈಗ ನಿಮ್ಮಂಥವ್ರು ಹೇಳಿದ್ರು, ಓ ಕಾಡಿಗೆಲ್ಲ ಕಮಿಷನ್ ಬಿಟ್ಟು ಬಿಟ್ಟು ಯಾಕಪ್ಪ ಆಳ್ಬೋದೆ, ಒಂದು ದೇಶ ತಗೊಂಬರ ಹೆಂಗಾರ ನೀವು ನೆಮ್ಮದಿ ನಿಮ್ಗೆ ಹೆಸರು ಹಾಕೊಂಡು ದುಡ್ಡು ಬತ್ತಲ್ಲ, ನೆಮ್ಮದಿಗೆ ಕಮಿಷನ್ ಹುಡ್ಕತ್ತಂತೇಳಿ ನಿಮ್ಮಂಥ ಸಹಾಯ ಮಾಡಿದ್ರು. ಅದರಂತ ಒಂದು ಸಿಂಗಲ್ ಹೆಸರು ತಗೊಂಡು ಸರ್. ಅದರಲ್ಲಿ ಈಗ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಹಾಕಲ್ಲ, ಸ್ವಲ್ಪ ತಗೋತೀವಿ, ಸ್ವಲ್ಪ ಹಾಕ್ತೀವಿ, ಬಾಕಿದೆಲ್ಲ ಹತ್ತಿ ಬೇಡ, ಮುಸನ್ ಜೋಳ ಇದೆ ಬೆಳ್ಕೊಂಡೈತಿ. ಈಗ ನಿಮ್ಮ ಬೇರೆಂಗ್ ಆಗೋಷ್ಟು ನೀವು ಬೆಳಿತೀರಿ? ನಮ್ದು ಆಗೋಷ್ಟು ಬೆಳ್ಕೊತೀವಿ ಸರ್. ಹೆಂಗೆ ಹೇಳಿ, ಒಳ್ಳೆ ರೇಟ್ ಸಿಗ್ಬೇಕಾದ್ರೆ ಹೆಂಗೆ ರೇಟ್ ಸಿಗಾರೆ ಬೆಳೆಯಲ್ಲಿ ನಾವು ಗಮನಿಸ್ಬೇಕು? ತಂಬಾಕು ಹೋದ್ರೆ ಐಟಿಸ್ ಅವರು ಏನ್ ಹೇಳ್ತಾರೆ ಸಹ, ಇಲ್ಲೇ ಒಂಥರ ಅದ್ರ ದೇಶ ಆ ಕಡೆ ಒಂದು ಕೊಡ್ತಾರೆ, ಆಂಧ್ರದಲ್ಲಿ ಒಂಥರ ಕೊಡಿರ್ತಾರೆ, ನಮ್ಮ ಕಡೆ ಒಂದ್ ಕಡೆ ನಾವು 120 ರೂಪಾಯಿಂದ ಕೊಟ್ಟು ಕೊನೆ 200 196 ಹೋಯ್ತು. ಹಂಗಲ್ಲ, ಗುಣಮಟ್ಟ ಹೆಂಗೆ ನಾವು ಏನೆಲ್ಲ ಪರೀಕ್ಷೆ ಮಾಡ್ತಾರ? ಅಲ್ಲ, ಗುಣಮಟ್ಟ ಏನು ಮಾಡಾಗಿಲ್ಲ, ಅದಕ್ಕೆ ಸೊಸಿ ಹೋಯ್ತೀವಿ, ಬೀಜ ಕೊಡ್ತಾರೆ 400 ರೂಪಾಯಿ ಒಂದು ಗ್ರಾಮ್ ಅಂದ್ರೆ 2 ಗ್ರಾಮ್ ಬರ್ಬೋದು, 400 ರೂಪಾಯಿ ಒಂದು ಪ್ಯಾಕೆಟು, ಅದ ತಂದು ಬೀಜ ಹೋಯ್ತೀವಿ. ಬೀಜ ಹೋದ್ಮೇಲೆ ಅದನ್ನು ಸೊಸಿ 25 ದಿನ ಒಂದು ತಿಂಗಳ ಗಂಟ ಕಾಪಾಡ್ತೀವಿ, ನೀರು ಹಾಕ್ತೀವಿ. ನೀರಿಗೆ ಸೊಸಿ ಎದ್ದಾಗ ಟ್ರೈ ಅಂತ ಕೊಡ್ತಾರೆ, ಗೊಬ್ಬರ ಟ್ರೈ ಗೊಬ್ಬರ ಅಂತ ಬರುತ್ತೆ ಅದು, ಇದರದು ಖುಷಿಯಲ್ಲಿ ಟ್ರೈ ಗೊಬ್ಬರ ತರ್ತೀವಿ, ಅದನ್ನು ಪ್ಯಾಕ್ ಮಾಡಿ ಅದನ್ನು ಸೊಸಿ ನಾಟಿ ಮಾಡಿ ಅದು ಒಂದು 25 ದಿನ 30 ದಿನ ಕೆಂದಿಸಿ ಪೈರು ಬಂದಾಗ ಆಗ ಒಂದು ತಿಂಗಳ ಮೇಲೆ ತಗೊ ಭೂಮಿ ನೆಡ್ತೀವಿ. ಭೂಮಿಗೆ ನೆಟ್ಟು ನೀರಾವರಿ ಮಳೆ ಆದರೆ ಪರವಾಗಿಲ್ಲ ಅಂತ ನೀರಾವರಿ ಆಯ್ಸ್ಕೊಂಡು ಭೂಮಿ ನೆಡಬೇಕು. ಅದು ನೀರಾವರಿ ಆಯ್ಸ್ಕೊಂಡು ಭೂಮಿ ನೆಟ್ಟು ಹಸಿರು ತುಂಬಿ ಅದು ಫಲವತ್ತ ಬಂದಾಗ ಪುನಃ ನಾವು ಒಂದು ತಿಂಗಳು ಒಳಗೆ ಅದಕ್ಕೆ 15 ಒಳಗೆ ಗೊಬ್ಬರ ಕೊಡಬೇಕು. ಏನು ಗೊಬ್ಬರ? ಅದು ಡಿ ಎ ಪಿ ಅಂತ ಬರುತ್ತೆ, ಡಿ ಎ ಪಿ ಪೊಟ್ಯಾಷಿಯಂ ಅಂತ ಬರುತ್ತೆ ಪುಡಿ. ಅದಕ್ಕೆ ಒಂದು ಸಿಂಗಲ್ಗೆ 13 ಮೂಟೆ ಕೊಡ್ತಾರೆ ಅವರು. ನಾವೇ ಹೊರಗಡೆ ತಗೊಂಡ್ರೆ ನಾವೇ ತಗೋಬೋದು, ಇಲ್ಲಿ ನಮ್ಮ ಅಲ್ಲಿಂದ ಕೊಡಿದ್ರೆ ಅವರೇ ಕೊಡ್ತಾರೆ. ಡಿ ಎ ಪಿ ಒಂದು 3 ಮೂಟೆ ಕೊಡ್ತಾರೆ, ಆಮೇಲೆ ಸಿ ಎನ್ ಅಂತ ಬರುತ್ತೆ, ಸಿ ಎನ್ 6 ಮೂಟೆ ಕೊಡ್ತಾರೆ. ಸಿ ಎನ್ ಡಿ ಎ ಪಿ ಕೊಟ್ಟರೆ ಗಿಡ ಫಲವತ್ತ ಬರೋದು, ಎಸ್ ಎಫ್ ಪಿ ಕೆಂಚು ಬರುತ್ತೆ, ಡಿ ಎ ಪಿ ಕಪ್ಪು ಜಾಸ್ತಿ ಬರುತ್ತೆ, ಸಿ ಎನ್ ಕೊಟ್ಟರೆ ಇಳುವರಿ ಬರೋದು, ಎಲ್ಲ ದಪ್ಪ ಆಗಿ ಸೊಪ್ಪು ಡೆವಲಪ್ಮೆಂಟ್ ಜ್ವರ ಬರ್ತದೆ. ಅದರಲ್ಲಿ ಸರಿಯಾಗಿ ಬೆಳೆದ್ರೆ 1000 ಕೆ ಜಿ 2000 ಕೆ ಜಿ. ಕಟಾವು ಎಷ್ಟು ದಿನಕ್ಕೆ ಶುರು ಮಾಡ್ತೀರಿ? ನಾವು ಅದು 2 ತಿಂಗಳು ಶುರು ಆಯ್ತು ಸರ್, ಬೆಳೆದಂಥ ಸೊಸಿ ಹಾಕೋದು 1 ತಿಂಗ 1.5 ತಿಂಗಳು ಶುರು ಆಯ್ತು, 1-2 ತಿಂಗಳು ಬೇಕು ಸರ್. 2 ತಿಂಗಳು ತಿಂಗಳಿಂದ ಶುರು ಆದರೆ ಎಲ್ಲಿ ತನಕ ನಡೀತು? 1 ತಿಂಗಳು ಗಂಟೆ ನಡತ್ತೆ ಸರ್ ಅದು, 1 ತಿಂಗಳು ಅದು ಬ್ಯಾರಲು, ಅದು 5 ದಿನಕ್ಕೆ ಒಂದು ಬ್ಯಾರಲು ಮರ್ಯೋದು ಸರ್, 5 ದಿವಸಕ್ಕೆ ಒಂದೊಂದು ಬ್ಯಾರಲು ಆಫ್ ಆಗೋದು, 5 ದಿನಕ್ಕೆ ಒಂದ್ಸರಿ ಬ್ಯಾರಲು ಆಫ್ ಆಗೋದು, ಮರಿಬೇಕು 6ನೇ ದಿನಕ್ಕೆ ಮುರಿತೀವಿ. ಅದು 1 ತಿಂಗ ಹೊಡುತ್ತೆ ಸರ್, 1 ತಿಂಗ ಹೊಡೆದ್ಮೇಲೆ ಅದನ್ನು ನಾವು ಬೇಯಿಸಿ ಅದನ್ನು ಅಡೆ ಹಾಕ್ತೀವಿ ಮನೆಯಲ್ಲಿ, ರೂಮಲ್ಲಿ ಅಡೆ ಹಾಕ್ತೀವಿ. ಅಡೆ ಹಾಕಿದಾಗ ಪುನಃ ಆಂಧ್ರದ ಕರೆಸಿ ಆ ಸೊಪ್ಪನ ಗೇಡ್ ಮಾಡ್ತೀವಿ. ಗೇಡ್ ಮಾಡಿ ಏನು ಮಾಡ್ತೀವಿ, ಅದು 4 ಥರ ಬರ್ತದೆ ಗೇಡು, ಒಂದೇ ಥರ ಅಲ್ಲ. ಕಪ್ಪೆ ಒಂದು ಕಡೆ ಹೋಗುತ್ತೆ, ಹಸಿರು ಒಂದು ಕಡೆ ಹೋಗುತ್ತೆ, ವೈಟು ಒಂದೇದು ಎರಡನೇದು ಅಂತ ಮಾಡಿರ್ತಾರೆ, ಒಂದೇದು ಎರಡನೇದು ಮೂರನೇದು ನಂಬರಿ ಅವೇ ಬೇರೆ ಮಾಡಿರ್ತಾರೆ. ಅದು ನಾನಾ ಥರ ಅದು ಯಾವ ಜಾಸ್ತಿ ಬರುತ್ತೆ, ಒಂದೇ ಸೊಪ್ಪು ಜಾಸ್ತಿ ಬರುತ್ತೆ ಸರ್. ಕಪ್ಪದು ನಮ್ಮ ಬೆವಣಿಗೆ ಮೇಲೆ ಸ್ವಯ್ ಬೇಯಿಸಿದ ಮೇಲೆ ಸ್ವಲ್ಪ ಹೆಚ್ಚಿಗೆ ಮೇಲೆ ಬೆಂಕಿ ಬೇಯಾಗ ಸ್ವಲ್ಪ ಹೆಚ್ಚಿಗೆ ಮೇಲೆ ಬರೋದು ತರಗಂಬಿಡುತ್ತೆ. ಒಂದೇ ಮಟ್ಟದಲ್ಲಿ ಬೇಯಿಸ್ಕೊಂಡು ಹೋದಾಗ ಏನು ಮಾಡುತ್ತೆ, ಸೊಪ್ಪು ಇಳುವರಿ ಚೆನ್ನಾಗಿರುತ್ತೆ. ಅದೆಲ್ಲ ಬೇಯಿಸಲ್ಲ ನಿಮ್ಗೆ ಗೊತ್ತಿದೆ? ಹಾಂ, ಬೇಯಿಸಲ್ಲ ನಾವೇ ಬೇಯಿಸ್ಕೊತಿರ್ತೀವಿ, ಇನ್ನೇನು ಆಳುಗಳು ಕೊಡ್ತಿಲ್ಲ. ಈಗ ಆಂಧ್ರದಿಂದ ಬರ್ತಾರಲ್ಲ, ಅವ್ರಿಗೆ ಕಾಸು ಕೊಡ್ಬೇಕು ನೀವು? ಆಂಧ್ರದವ್ರು ಬಂದವ್ರಿಗೆ ಯಾವ ಗೊತ್ತಾರೆ ಅಂದರೆ, ಈಗ ಕೆಲವು ಆಳು ಸಪೋರ್ಟ್ ಇಲ್ಲಂದ್ರೆ ಅಲ್ಲೇ ಕರೆಸ್ಕೊಂತಾರೆ, ಸೊಸಿ ನೆಡೋ ಹೊತ್ತಿಗೆ ಬಂದು ಮಾಡ್ತಾರೆ, ಸೊಸಿ ನೆಣ್ಣೆ ಇಲ್ಲಂದ್ರೆ ಬೇಯ ಮುರಿಯ ಹೊತ್ತು ಬರ್ತಾರೆ, ಸೊಪ್ಪು ಮುರಿಯಾಗಂಟು ಅವ್ರೆ ಸೊಪ್ಪು ಮುರಿದು ಕಡ್ಡಿ ಕಟ್ಟಿ ಏರಿಸ್ತಾರೆ, ಸೊಪ್ಪ ಗೇಡ್ ಮಾಡಿಕೊಡ್ತಾರೆ ಅವ್ರದ್ದು, ಅದು ಮಾಡೋದನ್ನ ಮುಗಿತು ಹೋಯ್ತಾರೆ. ಈ ನೀವು ಕರೆಸ್ತೀರಾ ಪ್ರತಿ ವರ್ಷ ಅವ್ರನ್ನ? ಪ್ರತಿ ವರ್ಷ ಕರೆಸ್ತೀವಿ, ನಾವು ಒಬ್ಬರೇ ಕರೆಸೋದಲ್ಲ, ಅಕ್ಕಪಕ್ಕದಲ್ಲಿ ಅಕ್ಕಾಜಿ ಸೇರ್ಕೊಂಡು ಕರೆಸ್ತೀವಿ, ಇಲ್ಲಾಂದ್ರೆ ನಮಗೆ ನಮ್ಮ ಕಡೆ ಆಳುಗಳೇ ಮಾಡ್ತಾರೆ. ಈಗ ಎಲ್ಲ ಗೊತ್ತಿದೆ ನಮ್ಮ ಕಡೆ ಆಳುಗಳಿಗೆ, ನೋಡ್ ಕಟ್ಟಲ್ಲ ಈಗ ಕೋಲ್ ಕಟ್ಟೋದು ಸೊಪ್ಪು ಮುರಿಯೋದು ಅವ್ರಿಗೆ ಮಾಡಿಕೊಡ್ತಾರೆ. ನಾವು ಬ್ಯಾರಲ್ಲಿ ಇಷ್ಟು ಅಂತ ಕೊಡ್ಬಿಡ್ತೀವಿ ಗುತ್ತಿಗೆ, ಒಂದು ಬ್ಯಾರಿಗೆ 4000 ರೂಪಾಯಿ, ಸಿಂಗಲ್ 3000 ರೂಪಾಯಿ, ಡಬ್ಬಲ್ಗೆ 4000 ರೂಪಾಯಿ, ಡಬ್ಬಲ್ ಅಂದ್ರೆ 16 ಇದ್ದಾರೆ ಅದು ಡಬ್ಬಲ್ ಅಂತ ಕರೀತಾರೆ, ಅದಕ್ಕೆ 4000-5000 ಗುತ್ತಿಗೆ ಕೊಡ್ತೀವಿ. ಅವರು ಬೆಳಿಗ್ಗೆ 6-7-5 ಗಂಟೆಗೆ ಬರ್ತಾರೆ, ಸ್ವಲ್ಪ ಮುರಿತಾರೆ, ಕಡ್ಡಿ ಕಟ್ಟಿ ಕೋಲನ್ನ ಏರ್ಸ್ಕೊಡ್ತಾರೆ, ಅವ್ರಿಗೆ ಗುತ್ತಿಗೆ ಅಂತ ಮಾಡ್ಬಿಡ್ತೀವಿ. ಅದನ್ನು ಇನ್ನೂ ಉಳ್ಕೊಂಡೆಲ್ಲ ಆಯೋತ್ಗೆಲ್ಲ ನಾವೇ ಅದೆಲ್ಲ ಎತ್ತಿ ಕಟ್ಟಿ ಮಡಿಕೋತೀವಿ. ಆಮೇಲೆ ದೀಪಾವಳಿ ಹೆಚ್ಚು ಕಮ್ಮಿ, ದೀಪಾವಳಿ ಮುಂಚೆ ಶುರುವಾಯ್ತವ ಮಾರಾಟ, ಆಗ ಬೋರ್ಡ್ ಭಾಗ ತಗೋತಾರೆ, ಅದು 2-3 ತಿಂಗಳು ಓಡುತ್ತೆ. ಫೆಬ್ರವರಿ ಕೊನೆ ಗಂಟೆ ಹೇಳಿದ್ರು, ಈ ನೆನೆ ಮಾರ್ಚಿನ ಹೆಸರ್ಬೋದು, ಅದು 3 ತಿಂಗಳು ಕಂಟೆ ಓಡುತ್ತೆ, 3 ತಿಂಗಳ ಗಂಟೆ ಮಾರಾಟ ಮಾಡೋದು. 3 ತಿಂಗಳು ಅಂದ್ರೆ ಎಲ್ಲ ಒಂದು ಹೆಸರು ಬಿಡೋಗಿಲ್ಲ, 4 ಬೇಲು 5 ಬೇಲು ಒಂದು ಸಿಂಗಲ್ಗೆ ಜಾಸ್ತಿ ಸೊಪ್ಪು ಬೆಳೆ ರೈತರದ್ದು ಆಗ್ಬಿಟ್ರೆ ಒಂದು ಬ್ಯಾರಲ್ಲಿ 4 ಬೇಲು ಕೊಡ್ತಾರೆ, ಡಬ್ಬಲ್ಗೆ 8 ಕೊಡ್ತಾರೆ, ಡಬ್ಬಲ್ ಬ್ಯಾರಲ್ಲಿ 8 ಕೆ ಜಿ ಅಂತ 8 ಬೇಲು ಕೊಡಬೇಕು, ಸಿಂಗಲ್ 4. ಇದನ್ನು ನಾವು ವಾರಕ್ಕೊಂದ್ಸರಿ ಮಾರಾಟ ಮಾಡೋದು, ಒಂದೇ ಸರಿ ಮರಗಿಲ್ಲ, ಅಂತೂ ಮರ್ಕೊಂಡು ಮರ್ಕೊಂಡು ಅದನ್ನು ಕಾಸನ್ನು ಬುಟ್ಟ 1-15 ದಿವಸಕ್ಕೆ ನಮ್ಗೆ ಕಾಸು ಬರುತ್ತೆ, ಕಾಸು ನಮ್ಮ ಕೊಡಿ ಬಂದ್ಬಿಡುತ್ತೆ, ಅದೇನು ತೊಂದರೆ ಇಲ್ಲ. 15 ಬಂದ್ಬಿಡುತ್ತೆ. ಎಷ್ಟು ದಿನ ಬೆಳೆ ಮೇಲೆ, ಆಮೇಲೆ ಎಷ್ಟು ದಿನದ ಬೆಳೆ ಅದು? ಅದು 3 ತಿಂಗಳು ಕೋಳಿ ಸಾಕು. ಎರಡು ತಿಂಗಳು ತಗೋತೀರಾ? ಇಲ್ಲ, ಕಡ್ಡಿ ಮುತ್ತಾಕ ಉಳಿಸ್ಬಿಡ್ತೀವಿ, ಕೊಚ್ಚಿಬಿಡ್ತೀವಿ, ಕೊಚ್ಚಿಬಿಟ್ಟು ತುಕಡ ಮಾಡಿಸ್ಬಿಟ್ಟು ಅದನ್ನ ಡಿಸ್ಕ್ ಹಾಕ್ಸ್ಬಿಡ್ತೀವಿ. ಅದಾಕ್ಬಿಟ್ಟು ರಾಗಿ ಬೆಳೆ ಬೆಳಿತೀವಿ, ಇಲ್ಲಾಂದ್ರೆ ಮುಸುರಿ ಬೆಳೆ ಬೆಳ್ಕೊತೀವಿ. ಯಾವ್ದಾರ ನೀರಾವರಿ ಇದ್ಮೇಲೆ ನಾವು ಈರುಳ್ಳಿ ಬೆಳೆ ಬೆಳಿತೀವಿ. ಬಗ ಹಾಕೊಂಡ್ರೂ ತಕ್ಕೊಂಡು ಪುನಃ ಅದ್ರ ರೆಡಿ ಮಾಡಿ ರಾಗಿಯೋ ಅಥವಾ ಜೋಳಿಯೋ ಇನ್ನೊಂದು ಯಾವ್ದಾರು ಮಾಡಿರ್ತೀವಿ. ಬೇಜಾರು ಮಾಡೋಕ್ಕಾಗಲ್ಲ, ನೀರಾವರಿ ಇಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ನೀರಾದ್ರು ಎರಡು ಬೆಳೆ ಮಾಡ್ಬೋದು. ಈಗ ನಾವು ಹತ್ತಿ ಬೆಳಿತೀವಿ, ಹತ್ತಿ ಬೆಳೆ ತಗೊಬಿಟ್ಟು ಪುನಃ ರಾಗಿ ಹಾಕ್ತೀವಿ. ಅದನ್ನ ಎಷ್ಟು ಮನೆ ಜೀವನಕ್ಕೆ ಆಗ್ಬೇಕಲ್ಲ, ಆ ಥರ ಬೆಳವಣಿಗೆ ಬೆಳಿತೀವಿ. ರೈತರಂದು ಈ ಒಂದು ಹೋಯ್ತು ಒಂದು ಬರ್ತದೆ, ಅದನ್ನ ನಾವು ಯಾವ ರೀತಿ ಕಾಪಾಡ್ಕೋ. ಪುನಃ ಮುಂದಿನ ಬೆಳೆಗೆ ತಂಬಾಕು ಬೆಳೆಯೋಕೆ ಪುನಃ ಬೀಜ ತಗೊಂಡು ಹಿಂಗೆ ಪುನಃ ತಗೋಬೇಕು. ಇವಾಗಲೂ ಓದಿದ್ದೀನಿ ಸರ್, ಈಗ ಓದ್ಬಿಟ್ಟು 20 ದಿನ ಆಗಿದೆ. ಇನ್ನು ನಾವು ನೀರು ಕಟ್ತಾವ, ಈಗ ಕ್ಯಾನ್ ನೀರು ಇಟ್ಕೋಬೇಕು ಪಟ್ಟ. ಈಗ ತಂಬಾಕು ಬೆಳೆಗೆ ಪರ್ಯಾಯವಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೋದು, ಹೆಚ್ಚಿಯ ಬೆಳೀರಿ ಅಂತಾರೆ. ಈಗ ನಾವು ತಂಬಾಕು ಬೆಳೆಗೆ ಅಂತ ನಿಲ್ಸ್ಕೊಬಿಡೋ, ಖರ್ಚು ಜಾಸ್ತಿ ಅಂತಾರೆ. ಖರ್ಚು ಜಾಸ್ತಿ ತಂಬಾಕು ಬೆಳೆಗೆ ಸೋದಬೇಕು, ಸಿಕ್ಕಂಬಿಟ್ಟು ಖರ್ಚು ಜಾಸ್ತಿ. ಒಂದು ಆಳು 500 ರೂಪಾಯಿ ಕೂಲಿ ಕೆಡ್ತಾನ, ಒಂದು ಸಸಿ ನೆಡಕ್ಕೆ ಹೋದ್ರೆ 300 ರೂಪಾಯಿ ಕೂಲಿ ಎಣ್ಣೆ ಕೊಡ್ಬೇಕು. ಅದರಿಂದ ನಾವು ತಂಬಾಕು ನಿಲ್ಲಿಸ್ಬೇಕು, ಬೆಳೆ ಬೇಡ ಅನ್ನ ಮಾಡ್ತಾರೆ. ನಮಗೆ ಆಗಿದೆ ಸರ್, ಈಗ ಈ ಅಂದ್ರೆ ಈಗ ಹತ್ತಿನೇ ಜಾಸ್ತಿ ಮಾಡ್ತೇವೆ. ಈಗ ಈ ಸಾರಿ ಸ್ವಲ್ಪ ಶುಂಠಿ ಹಾಕೋ, ನಮ್ಮ ರೈತರದು ಈಗ ಕೇಳಿದ್ರೆ ಕೊಡ್ತೀವಿ, ಶುಂಠಿ ಬೆಳೆಸಿ ಹಾಕೋಣ. ಒಂದೆರಡು ಅಷ್ಟು ಶುಂಠಿ ಆದಷ್ಟು ಮನೆಗೆ ಆಗಲಿ ನಾವು ಬೆಳತೀವಿ. ಈ ಸರ್ ನಾವೊಂದು ಶುಂಠಿ ಹಾಕ್ಬೋದು ಮಾಡಿಕೊಂಡಿದ್ದೀವಿ, ನಮ್ಮ ಮಳಿ ಮಕ್ಕಳು ಬಿತ್ತನೆ ಕೊಡ್ತೀವಿ ಹಾಕಪ್ಪ ಅಂತ ಹೇಳ್ಯಾರೆ. ಅದರಿಂದ ಸುಳಿ ಅದನ್ನ ನೋಡ ಒಂದು 1/2 ಎಕರೆ 1 ಎಕರೆ ಹಾಕೊಂಡು ಮಾಡ್ಕೊಂಡಿವಿ. ಅದು ಖರ್ಚು ಜಾಸ್ತಿ. ನೀವು ಊಟಕ್ಕೆ ಭತ್ತ ನೀವೇ ಗುತ್ತಿಗೆ ತಗೊಂಡು ಮಾಡ್ತೀರಲ್ಲ? ನಾವು ಊಟಕ್ಕೆ ಭತ್ತ ಗುತ್ತಿಗೆ ಅವ್ರಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ. ವರ್ಷವೊಂದಕ್ಕೆ ಬೆಳೆ ಬಂದಾಗ ಗುತ್ತಿಗೆ ಇಷ್ಟೊಂದು ಮಾತಾಡಿರ್ತೀವಿ, ಆ ಗುತ್ತಿಗೆ ಅವ್ರು ತಳಿಸ್ಬಿಡ್ತೀವಿ. ಉಳ್ಕೊಂಡು ನಮ್ಮ ಎತ್ತಿಗೆ ಹುಲ್ಲು, ಜೀವನಕ್ಕೆ ದನಕರ ಹುಲ್ಲಾಗಬೇಕು, ನಮ್ಮ ರೈತರು ಭತ್ತಬೇಕು, ಇದನ್ನು ನಾವು ಮಡಿಕೋತೀವಿ ಸರ್. ಅಷ್ಟು ಬಿಟ್ರೆ ಇನ್ನೇನು ಮುಂದಕ್ಕೆ ನಾವು ಇದು ಮಾಡ್ತಾ ಇಲ್ಲ. ಆಮೇಲೆ ಎಲ್ಲ ರೈತರಿಂದಲೇ ಎಲ್ಲ ತಿನ್ಬೇಕಾದ್ರೆ ಆಳು ಕಾಳು ಗೊಬ್ಬರ ಗೋಡು ಪ್ರತಿಯೊಂದು ನಮ್ಗೆ ಅಷ್ಟೇ ಇರೋದು. ನಾವು ವಿದ್ಯಾವಂತರಲ್ಲ, ನಾವು ಅಭಿವೃದ್ಧಿವಂತರು. ಈಗ ಈ ಮನೆಗೆ ಬಂದ್ರಿ ನೀವು, ಒಂದು 5 ಎಕರೆ ಭೂಮಿ ಸಿಕ್ತು, ಏನೆಲ್ಲ ಕೃಷಿಯಿಂದ ಸಂಪಾದನೆ ಮಾಡಿದಿರಿ ಧರವಳ್ಳಿನಲ್ಲಿ? ಏನಂದ್ರೆ ಅಲ್ಲಲ್ಲಿ ನೇರ ಏನು ಸಂಪಾದನೆ ಮಾಡೋಕ್ಕಲ್ಲ. ಜಮೀನಲ್ಲಿ ಈಗ ಬೆಳವಣಿಗೆ ಬೆಳತ್ತೀವಿ, ಮನೆ ಖರ್ಚು, ಮಕ್ಕಳು ಮದುವೆ ಹೊಸಿಗೆ ಹಬ್ಬ ಉಣಬ ಇದ್ರ ಕಾಲ ಮಾಡ್ಕೊಂಡೋದ್ರೆ ಏನು ಅದೆಲ್ಲ ಮುಂದರಿಯಕ್ಕೆ ಆಗಲ್ಲ. ಏನಲ್ಲ ಇಟ್ಟು ಬಟ್ಟು ನಿಮ್ದೆ ಕಾಲ ಮಾಡ್ಕೋತೀವಿ. ಇಲ್ಲ ಎಡಗಿಲ್ಲ ಅಂದ್ರೆ ನಿಮ್ಮ ಹತ್ರ ತೊಗೊಯ್ತೀವಿ, ಒಂದು 5,000 ಕೊಡ್ರಪ್ಪ ಅಂತ ಇಸ್ಕೋತೀವಿ, ಕೊಟ್ಬಿಡ್ತೀವಿ. ಇನ್ನು ಇದ್ರ ಮುಂದೆ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ಇದ್ದೀವಂತಾರೆ, ಇನ್ನೊಂದು ಪ್ಯಾಟ್ರಲ್ಲಿ ಲೋನ್ ಅಪ್ಪನ ತಗೊಂಡಿರ್ತಾರೆ, ಇನ್ನು ದೊಡ್ಡದ ಮಾಡಿರ್ತಾರೆ. ನಾವು ಬಯಸ್ಟ್ ಏನು ಹೆಚ್ಚಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇರೋಷ್ಟು ಕಾಲ ಮಾಡೋದ್ಬಿಟ್ಟು ಬೆಳವಣಿಗೆ ಬೆಳ್ಕೊಂಡು ನಿಮ್ದಿಗೆ ಹೋಗ್ತೀವಿ. ಯಾಕೆ ಸಾಲ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಹೊಲ ಮನೆ ಆಸ್ತಿಯಿಂದ ಮಡಗಿದ್ರು ಹಿರಿಯಕ್ರು ಮಡಗಾರ, ಅವ್ರು ಹೆಂಗೆ ಕಳ್ಕೊಳ್ಳೋ ಉದ್ದೇಶಕ್ಕೆ ನಾವು ಇರೋಷ್ಟು ಕೈ ಚಾಚಿಗಳು ಮಾಡ್ಕೊಂಡು ಹೋಗೋ, ಮಕ್ಕಳು ಸಕೊಂಡು ಹೋಗೋ ಅಂತ ಹೇಳಿ ಇಷ್ಟರಲ್ಲಿ ಕಾಲ ಮಾಡ್ತಾವೆ. ಹೋಗಿಲ್ಲ ಈಗ ಮುಂಚೆನೂ ಬೆಳೀತಾ ಇದ್ರು, ಆದಷ್ಟು ಸಾವಯವ ಪದಾರ್ಥಗಳನ್ನೇ ಗೊಬ್ಬರ ಅಂತ ಬಳಕೆ ಮಾಡ್ತಿದ್ರು. ನಿಮ್ಮ ಕಾಲದಲ್ಲಿ ಅದೆಲ್ಲ ಹೆಂಗ್ ಬದಲಾಯ್ತು, ಹೆಂಗ್ ಹೆಂಗ್ ಮಾಡ್ತಾ ಇದೀರಿ? ತಂಬಾಕು ಬಿಡಿ ಕಬ್ಬು ಬೆಳಿತೀನಿ. ಕಬ್ಬು ಬೆಳೆದಾಗ ಹಿಂದೆ ಏನ್ ಬೆಳಿತು ಅಂದ್ರೆ, ಅವಾಗ ರಸಗೊಬ್ಬರ ಬಂದಿತ್ತಲ್ಲ, ಎಲ್ಲ ದನ್ನ ಗೊಬ್ಬರ ಕೆರಮಣ್ಣು, ಇವರು ಓಡ್ಕೊಂಡು ಒಬ್ಕೊಂಡು ಗೋಡು ಹೋಯ್ತು, ಅದೆಲ್ಲ ಕೆರ ತಿನ್ನು ತಗೊಂಡು ಜಮೀನ್ಗೆ ಹಾಕ್ತಿನ್ನು, ಅದು ಬೆಳವಣಿಗೆ ಬರ್ತಿತ್ತು. ಬೆಳವಣಿಗೆ ಆದ್ರೆ ಅವಾಗ ಕಮ್ಮಿ ಹತ್ತಿ ಏನು ಇಳುವರಿ ಕೊಡ್ಬೇಕಾದ್ರೆ ಗೊಬ್ಬರ ಎಷ್ಟು ತಗೋದು ಅಷ್ಟೇ. ಒಯ್ಯಿ ಬೆಳೆ ಇಷ್ಟು ಕೊಡ ಹತ್ತಿ ಹಾಕೋ, ಮುಂದೆ ಸರಿ ಆ ಬೆಳೆ ಚಮತ್ತದ. ಈ 1 ವರ್ಷ ಕೊಡಲ್ಲ ಗೊಬ್ಬರಲ್ಲಿ, ಅದು ಆ ಥರ ಅದು ನಿಧಾನ ಕೊಡುತ್ತೆ ದನ ಗೊಬ್ಬರ. ಈ ರಸಗೊಬ್ಬರ ಬಂದಿದ್ದ ದಿವಸಿಗೆ ಸ್ವಲ್ಪ ಮುಂದೆ ಬೆಳವಣಿಗೆ ಚುರುಕ ಬರೋದು, ಸ್ವಲ್ಪ ಡೆಲಿವರಿ ಮುಂದಕ್ಕೆ ಇಳುವರಿ ಬರೋದು, ಈ ರೀತಿ ಬಂತು. ಅವಾಗ ದನ ಗೊಬ್ಬರ ಹುಡ್ಕೊಂಡು ಬೆಳೆದದು ಅವಾಗ 1 ಎಕರೆಗೆ ಎಲ್ಲ 2 ಕ್ವಿಂಟಲು 3 ಕ್ವಿಂಟಲು ಅಷ್ಟು ಬೆಳಿತಾರೆ. ಇವಾಗ ಬುದ್ಧಿವಂತರಾದ ಮೇಲೆ ಗೊಬ್ಬರ ಗೋಡು ಸ್ವಲ್ಪ DAP ಅಂತ 20-20, 19 ಅಂತ ಇವೆಲ್ಲ ಬರ್ತಾವೆ ಸರ್. ಅವೆಲ್ಲ ತಗೊಂಡು ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಾಗ ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ತವೆ. ಅಷ್ಟೇ ಕಾರಣ ಅಲ್ಲಿ ಈ ದಂಡ ಗೊಬ್ಬರ ಏನು ಮಾಡ್ತಾ ನಿಧಾನ ಕೊಡ್ತಾ ಬೆಳವಣಿಗೆ ಕಮ್ಮಿ. ಈಗ ನೀವು ಎಷ್ಟು ಜನ ಸಾಕಿದ್ರಿ? ನಮ್ಮಲ್ಲಿ ಒಂದು 6 ರಾಸ ಹೊಸ. ಅದಕ್ಕೆ ಹಾಲೆಲ್ಲ ಹಾಲು ಎಲ್ಲ ಉಳೆ ಎತ್ತಿಗಳು ಒಂದು ಎರಡು ಬಿಟ್ಟು ಡೈರಿಗೆ ಹಾಕ್ತೀರ? ಡೈರಿ ನಮ್ಮ ಮನೆಗೆ ಮಾಡಿಕೊಂಡು ಸ್ವಲ್ಪ ಹಾಕ್ತೀವಿ. ಈಗ ಅದು ಇಲ್ಲ, ಹಸ ಬಿಡಿಸ್ಕೊಳ್ಳೋಕೆ ಬಂತು ಪುನಃ ನಾವು ಇನ್ನೂ ಹಸ ತಂದಿಲ್ಲ, ತರಬೇಕು ಒಂದು ಹಸನ. ಡೈರಿಗೆ ನಾವು 2-3 ಲೀಟರ್ ಹಾಕೋತೀವಿ, ಅಷ್ಟು ಬಿಟ್ಟರೆ ಹೆಚ್ಚಿಗೆ ಇಲ್ಲ. ಈಗ ನಿಮ್ಮ ಬೆಳೆಗೆ ಬೇಕಾದಷ್ಟು ಗೊಬ್ಬರ ಎಲ್ಲ ಸಿಗುತ್ತಾ? ಅದೇ ಏನು ಸಿಕ್ಕಲ್ಲ ತಗೋಬೇಕು. ಈಗ ದನ ಗೊಬ್ಬರ ಕಮ್ಮಿ ಆಗ್ಬಿಡ್ತು, ಅವಾಗ ಒಂದು 20-30 ಗಾಡಿ 40 ಗಾಡಿ ಗೊಬ್ಬರ ಬೆಳಿತೀವಿ. ಅವಾಗ ದನ ಗೊಬ್ಬರ ಆಗ ಮಾರಾಟ ಮಾಡ್ತಿದ್ದಿಲ್ಲ, ದನ ಮಾಡ್ತಿಲ್ಲ. ಈಗ ದಿನ ಕೆಲವು ಜನ ಮಾಡಿದ್ರೆ ಹೆಚ್ಚು ಮೇಷ ಕಾಣ್ಬಿಡ್ತು, ಒಂದು ಎರಡು ಎತ್ತು ಒಂದು ಹಸ ಮಾಡ್ಕೋತೀವಿ, ಕೆಲವು ತಗೊಂಡು ಮಾರ್ಬಿಡೋದು. ಇನ್ನು ಮೇಷ ಇಲ್ಲ ಅಂದ್ಬಿಟ್ಟು ಈಗೇನೋ ಒಂದು ಎರಡು ಎತ್ತು ಒಂದು ಹಸ. ಈಗ ಏನು ಮಾಡ್ತಾರೆ, ಈಗ ಮಕ್ಕಳಾಗ 4 ಮಕ್ಕಳು 5 ಮಕ್ಕಳಿದ್ರು ಒಬ್ಬರಿಗೆ, ಇವತ್ತು ಒಂದು ಹೆಣ್ಣು ಒಂದು ಗಂಡಿಗೆ ಬಿಗ್ ಮಾಡಿದಾರೆ. ನಮ್ಗೆ ನಾಲ್ಕು ಹೆಣ್ ಮಕ್ಳು, ಒಬ್ಬ ಗಂಡು ಮಗ. ಈ ಗಂಡ ಮಗ ನಿಮ್ ಜೊತೆ ಕೃಷಿ ಮಾಡ್ತಾರ? ಖುಷಿ ಇರ್ತಾನೆ. ಸರಿ, ಮದುವೆ ಮಾಡಿದೀವಿ, ಏನ್ ತೊಂದಿಲ್ಲ. ಮಗಂದು ಅಪ್ಪ ತಾಯಿ ತಂದೆ ಎಕ್ಸಾಮ್ ನೋಡ್ಕೊಂಡು ಹೋಗುತ್ತಾನೆ, ತೊಂದ್ರೆ ಇಲ್ಲ. ಜೀವನ ಮಾಡ್ಕೋತಾರೆ ನಮ್ ಜೀವನ. ನೀವು ನಿಮ್ ಜಮೀನಲ್ಲಿ ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ? ನಾವು ಸರ್ ಈ ಬಿಸಿ ಟೈಮಲ್ಲಿ ಸ್ವಲ್ಪ ಒಂದು ಮಧ್ಯಾಹ್ನ ಒಂದು ಗಂಟೆ ವರ್ಗ ಮೇಲೆ ಏನು ಮಾಡಲ್ಲ. ಬೆಳಿಗ್ಗೆ ಎಷ್ಟು? ಬೆಳಿಗ್ಗೆ ಹತ್ತಾರು ಏಳು ಗಂಟೆಗೆ ಹೇಳ್ತೀವಿ. ಒಂಬತ್ತು ಹತ್ತು ಹನ್ನೊಂದು ಗಂಟೆಗೆ ಹೋದ್ರೆ ತಿರುಗಾಡ್ಕೊಂಡು ಇರೋದು, ಆದಷ್ಟು ಕೆಲಸ ಮಾಡ್ತಿರ್ತೀವಿ. ಬಿಸಿಲಾದ ಒಂದು ಎರಡು ಗಂಟೆ ರೆಸ್ಟ್ ತಗೋತೀವಿ. ಮೂರು ಗಂಟೆ ಮೇಲೆ ಎದ್ದು ತುಂಡು ಪುಂಡು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ದನ ಕರ ಹುಲ್ಲು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ಬಿಟ್ರೆ ಇನ್ನೇನು ಬಿಸಿಲಾದಲ್ಲಿ ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಮಾಡ್ಕೊ ಬರ್ತೀವಿ, ಹಸಿವೆ ಬಿಸಿಲಲ್ಲ ಮಾಡ್ತಿದ್ವು. ಈಗ ಬಿಸಿಲಾದಾಗ ಸ್ವಲ್ಪ ನಾವು ಒಂದು ಗಂಟೆ ಎರಡು ಗಂಟೆ ರೆಸ್ಟ್ ತಗೋತೀವಿ. ಆತರ ಏಳು ಗಂಟೆ ಏನೇನು ಹೋಯ್ತು ನಾಷ್ಟ ಮಾಡ್ಕೋತೀವಿ, ಹತ್ತು ಹನ್ನೊಂದು ಗಂಟೆ ಮಾಡ್ತೀವಿ. ಮನಸ್ಸು ಸೇರ್ಕೋತೀವಿ, ಇಲ್ಲಾದ್ರೆ ಇಲ್ಲೇ ನಳ್ಳಿಯಲ್ಲಿ ಆದರೆ ಜಮೀನ ಹತ್ರ ನೆಳೆಯಲ್ಲಿ ಕಾಲ ಕಳಿತೀವಿ. ತಿರು ಮೂರು ಗಂಟೆ ಮೇಲೆ ಆದಷ್ಟು ಕೆಲಸ ಮಾಡ್ಬಿಟ್ಟು ಮನೆ ಹೋಗ್ತೀವಿ. ಈಗ ಬೇಕಾದ ಮೇವು ಎಲ್ಲ ನೀವೇ ಬೆಳ್ಕೋತೀರಾ? ಮೇವು ಅಂದ್ರೆ ನಾವೇ ದನ ಕರುಗ ಹುಲ್ಲು ಸ್ವಲ್ಪ ನಾವೇ ಬೆಳ್ಕೋತಿದ್ವು. ಭತ್ತದುಲ್ಲು ನಾವೇ ಮಾಡ್ಕೋತಿದ್ವು. ಅಕಸ್ಮಾತ್ ಬೇಕು ಅಂದ್ರೆ ಸ್ವಲ್ಪ ಕಡ್ಡಿಗಡ್ಡಿ ಹಾಕೊಳ್ಳೋದು, ನಾಟಿ ಮಾಡ್ಕೊಳ್ಳೋದು, ಅದನ್ನ ಕೂದು ಸಾಗರ ಮಾಡಿ ದನಕ್ಕೆ ಹಾಕತ್ತವು. ಈಗ ನೀರಾವರಿ ಇದ್ದವ್ರು ಏನ್ ಮಾಡಕ್ಕಲ್ಲ. ನೀರಾವರಿಯಿಂದ ಕಡ್ಡಿ ಹಾಕತ್ತೀವಿ, ಸ್ವಲ್ಪ ಮುಸುನ್ ಜೋಳ ಕಡ್ಡಿ, ದನಗೆ ಎದುರು ಕಡ್ಡಿ, ಪರಂ ಕಡ್ಡಿ ಹಾಕೊಂಡು ಅದ ಹಸುಗಳು ಮೇವು ಮಾಡ್ಕೋತೀವಿ. ಇನ್ನು ಉಳ್ಕೊಂಡವೆಲ್ಲ ಗದ್ದಲ ಹುಲ್ಲು ಸೊಪ್ಪು ಮಾಡಿ ಕಾಯಿ ಕಡ್ಡಿ ಎಲ್ಲ ಮಾಡ್ಕೋತೀವಿ. ಅಷ್ಟು ಬಿಟ್ರೆ ಇನ್ನೇನು ಮುಂದಕ್ಕೆ ನಾವು ಹೆಚ್ಚಿಗೆ ಬೆಳವಣಿಗೆ ಇಲ್ಲ. ನಮಗೂ ಸ್ವಂತ ಗದ್ದೆಗಳಿಲ್ಲ, ಬೇರೆಯವ್ರ ಗದ್ದೆ ನಾವು ಮಾಡ್ತಿರೋದು. ಆಸ್ತಿ ಅದ, ಇದು ಬೆಜ್ಜರು. ಅದು ಈಗ ಬೇರೆಯವ್ರು ಆಗ್ತವರಿಂದ ಅದನ್ನು ಮಾಡ್ಕೊಂಡು ಹೋಯ್ತಾವೆ. ಈಗ ಅದು ಎಂಟು ಬೋರ್ ಹಾಕ್ಸಿ ನಾಲ್ಕು ಕೊಂಟು ಹೋದ್ರೆ ಇರೋ ಎಡೆ ಬೋರು, ಅದರಲ್ಲಿ ಲಾಸ್ ಆಯಿತು. ಬೋರ್ ತಂದಾಗ ತುಂಬಿಸೋ ಟೀಚಿಂದ ನಾನು ಫಸ್ಟ್ ಊರಿಗೆ ಬೋರ್ ತಂದು ನಾನೇ. ಈ ಹೂಗಿ ಬೆಳೆಯಕ್ಕೆ ಹೋಗಿ ನೀವು ಕಾಗಡ ಗಿಡ ಹಾಕಿದ್ದೀನಿ ಸರ್, ಹಾಕಿವಿ ಸ್ವಲ್ಪ ಹಾಕಿವಿ. ಎಷ್ಟಿದೆ ಅದು? ಈಗ ಹೆಚ್ಚಿಗೆ ಅದು ಈಗ ಸೆತ್ತ ಬೆಳ್ಕೊಬಿಡ್ದ, ಇನ್ನು ಕಿಲೋ ಮಾಡಿಲ್ಲ. ಅದು ನೀರು ತಿರುಸಿ ಈಗ ನೀರು ಬತ್ತು, ಅದಕ್ಕೆ ಏನೇನು ಮಾಡಬೇಕು? ಅದು ನಾವು 2 ಕೆಜಿ 3 ಕೆಜಿ 10 ಕೆಜಿ ಗಂಟೆ ಕೊಟ್ಟಿವಿ. ಕಾಸು ಬರುತ್ತೆ ಅದನ್ನ? ಕಾಸು ಅದು ವಾರ ವಾರ, ಅದೇ ಈಗ ಏಜೆಂಟ್ಗೆ ಚೆನ್ನಪ್ಪ ತಗೊಳ್ಳೋ ಇವ್ನು ಕೊಟ್ಬಿಡೋದು, ಅವ್ರು ವಾರಾಗ ಬಾನು ಸರಿ ಪೇಮೆಂಟ್ ಕೊಡ್ತಿರು. ಈ ಸರಿ ನಾವು ಅದನ್ನ ಕೈಗೆ ಸ್ವಲ್ಪ ಯಾವ್ದಾಗ ನಂಗೆ ಹುಷಾರಿದ್ದೇವೆ ಇಲ್ಲಿ ಬಿದ್ದು ಬಿಟ್ಟು ಹಾಕ್ಸ್ಕೊಂಡ ಬಿಡುತ್ತೆ ಸರ್, ಇದು ಮೂಳೆ ಇಲ್ಲಿ ಕಡೆ ಗಾಡಿಯವರು ಆಗ ನಿಸ್ಬಿಟ್ಟು ಇನ್ನೂ ಬೆಳಿ ಇನ್ನೂ ಹೇಳ್ತಾ ಇರಿಸ್ತು. ಯಾಕಂದ್ರೆ ಬಾಡಿ ಯಾವ್ದೋ ಒಂದು ಮದಕ್ಕೆ ಕರ್ಕೊಯ್ತಿದ್ರು, ಹಿಂದ್ಗಡೆ ಕೂತಿದ್ದೇನು ನಾನು ಗಾಡಿ ಓಡಿಸ್ತಾವನಲ್ಲ. ಆ ಕಡೆ ಗಾಡಿ ಬಂದು ಓಡ್ಬಿಡ್ತು, ಗಾಡಿ ಓಡ್ದಾಗ ಕೆಲವೇ ಮಾಡಿದ್ರು, ಏ ಕೇಸಾಕಪ್ಪ ಅವ್ರ ಮೇಲೆ ಅಂದರು. ನಾನು ಯೋಚನೆ ಮಾಡಿ ಯಾವ ಕೇಸ್ ಹಾಕ್ಬಿಟ್ಟು ಇವತ್ತು ಏನು ಮಾಡೋಕ್ಕಿದ್ದು, ಇವತ್ತೆ ಒಂದು 50-70 ಸಾವಿರ ಮೋಸ ಕೊಡ್ತಾನೆ. ನಾವು ಮಕ್ಕಳು ಹೊರಗಡೆ ಇರೋದ್ರಿಂದ ಬಿಡಿ ಏನು ಬೆಳೆ ಬಿಡ್ರಪ್ಪ. ಡಾಕ್ಟ್ರ್ ಕೇಳಿದ್ರು ಯಾವ ಥರ ಆಯಿತು ಏನಪ್ಪ ಅಂತ ಕೇಳಿದ್ರು. ಏನಿಲ್ಲ ಬಿಡಿಸಿ ನಾನೇ ಬಿದ್ದೆ ಅಂತ ಡಾಕ್ಟ್ರ್ ಹೇಳಿದ್ವಿ. ಕೆಲವು ಜನ ಏ ಕೇಸ್ ಹಾಕೊಂಬರ ದುಡ್ಡು ಸಿಕ್ಕತ್ತಲ್ಲ 1 ಲಕ್ಷಗಳ ಸಿಕ್ಕತ್ತೆ ಮಾಡ್ತಾರ ಅಂದರು. ನಾನು ಏನು ಬೇಡಿ ಸರ್, ಭಗವಂತ ಒಬ್ಬ ಕೊಡ್ಬೇಕು, ಅದು ಯಾಕೆ ಬೇಕು ಬೇಡಿ ಬಿಡಿ ಅಂದ್ಬಿಟ್ಟು 1.5 ಲಕ್ಷ ಖರ್ಚಾಯಿತು. ಇಲ್ಲಿ ರಾಡಕ್ಕಿದ್ರು ಸರ್, ಗುಣೆ ಮಾಡ್ಕೊ ಬಂದು ಅದ್ರ ಹೂವಿನ ತೋಟ ರೆಡಿ ಮಾಡ್ಕೊಂಡು ಜೀವನಕ್ಕೆ ಹಿಂಗೆ 1 ಕೆಜಿ 2 ಕೆಜಿ 3 ಕೆಜಿ ಹೂ ಬಂದ್ಬಿಟ್ರೆ 5 ಕೆಜಿ 10 ಕೆಜಿ ಬರ್ತಾವ. ಕಮ್ಮಿ ಆದ್ರೆ 1 ಕೆಜಿ 2 ಕೆಜಿ ಅದನ್ನ ಅದ್ರ ರೈಟ್. ಆ ಕೈಯಲ್ಲಿ ಕೃಷಿ ಕೆಲಸ ಮಾಡೋಕ್ಕಾಗಲ್ವಾ ಈಗ ಸರ್? ಸ್ವಲ್ಪ ಸರಿ, ಈಗ ಅದು 1-2 ತಿಂಗಳಿಗೆ ಆಗಿದ್ದು ಇದು. ಇಲ್ಲಿ ನಮ್ಮ ಒಳ ಹತ್ರ ಸೇತು 2 ತಿಂಗಳು ಆದ್ದು. ಅದು ಇಲ್ಲಿಂದ ಇದಕ್ಕೆ ರೆಡಿ ಆಗಬೇಕು, ರೆಡಿ ಆಗಿದೆ. ಅದು ಸ್ವಲ್ಪ ಇನ್ನೂ ರೆಸ್ಟ್ ಅಲ್ರಿಪ್ಪ ಅಂದರು. ನಾವು ಹೆಚ್ಚು ಎತ್ತರಾಡ್ತೇವೆ ಅಲ್ಲಿಗ ತಿರುಗಿನ ಮನೆ ನಾವು ಒಬ್ಬ ಅಂತೀರ ಅಂದಮೇಲೆ ಹೊಲ ಮನೆ ನೋಡಲೇಬೇಕಲ್ಲ, ಅದಕ್ಕೆ ತಿರುಗಾಡ್ಕೊ ನೋಡ್ಕೊ ಬರೋ ಬಳಸ್ಕೊಂಡು ಅಂದ್ಬಿಟ್ಟು ಹೊಲದ ಹತ್ರ ಬಂದಿನಿ. ಮಳೆ ಮುಂಗಾರಿಕೆ ಮಳೆ ಹುಟ್ಕತ್ತ, ನೀವು ಹೊಲದಲ್ಲಿ ಮುಳ್ಳು ಪಳ್ಳು ಇರ್ತಾವಲ್ಲ ಅವೆಲ್ಲ ನೋಡ್ಬೇಕಲ್ಲ ಅಂದ್ಬಿಟ್ಟು ತಿರುಗಾಡ್ಕೊಂಡು ಇತ್ತು ಬಂದು ಸರ್ ನೋಡೋಕೆ. ಸದ್ಯದಲ್ಲಿ ನಿಮ್ಮ ಸಾಹೇಬ್ ಸಿಗ್ತೀರಿ ಜೊತೆ ಮಾತಾಡೋಣ. ಈಗ ದತ್ತುವಾಗಿ ನಿಮಗೆ ಈ ಊರು ಕೊಟ್ಟರು, ಈ ಊರಲ್ಲಿ ಬಂದು ಎಲ್ಲ ನೀವು ಅಭಿವೃದ್ಧಿ ಎಲ್ಲ ಮಾಡ್ತೀರಿ ಸರ್? ಇವಾಗ ನಾನು ಈ ಊರಿಗೆ ಬಂದು ಒಂದು ಸುಮ್ಮನೆ 61-62 ಗಂಟೆ ಬಂದಿದೆ. ಆದರೆ ಈಗ ನಾನು ಹೇಳ್ತಿರಂದ್ರೆ ಅವತ್ತಿಂದ ಈ ಊರಲ್ಲಿ 4 ಜನ ಒಗ್ಗಾಡ್ಕೊಂಡು 4-9 ಜನ ಇಲ್ಲಿ ಇರೋದು. ಅದರಲ್ಲೂ ನಾನು ಒಂದು 10-15 ವರ್ಷ ಗುಡಿ ಹೊಡ್ಕೊಂಡು ಅಳ್ಕೊಂಬಂದು ಅವ್ರು ಏನು ಕೊಟ್ಟಿದ್ದಾರೆ, ಒಂದು 50,000 20,000 ಎಲ್ಲ ಕೊಮ್ಮೆ ಸೇರಿ ಓರಿ ಹೊಟ್ಟೆ ನಮ್ಮಲ್ಲಿ ಹಬ್ಬ ಮಾಡ್ತೀವಿ. ಪ್ರತಿ ತಿಂಗಳು 12 ತಿಂಗಳು 12 ಹಬ್ಬ ಮಾಡ್ತೀವಿ. ಅದೆಲ್ಲ ನಡ್ಸ್ಕೊಂಡು ಬಂದು ಒಂದು ಗೌಡಕ್ಕೆ ಅಂದರೆ ನನಗೆ ಕಟ್ಟಿದ್ದಾರೆ. ಈಗೊಂದು ಒಂದು ಕನಕ ಮಂದಿರ ಅಂತ ಮಾಡಿತ್ತು ನಮ್ಮ ಕೂರ್ಬಾಳಕಲ್ಲಿ ಅಂತ ವೀರಪ್ಪಂದು, ಅದನ್ನೀಗ ಓಪನ್ ಮಾಡಿಸ್ಬೇಕು. ಅದನ್ನ ಏನೇ ಬಸನು ಮಾಡಿಸ್ತೀವಂದ ಇದೆಲ್ಲ ಕೆಲಸಗಳಲ್ಲಿ ನಾವು ನಿಂತ್ಕೊಂಡು ಗ್ರಾಮ ಪರವಾಗಿ ನಿಂತ್ಕೊಂಡು ಗ್ರಾಮದವ್ರ ಮೇ ಸಂಬಳ ಕೊಡಲ್ಲ. ಮುಖಂಡ್ರಾಗ ಒಬ್ಬ ಯಜಮಾನ ಅಂತ ಒಂದು ಹಳ್ಳಿ ಎಲ್ಲ ಕೊಡ ಎರಡಕ್ಕೆ ಕೊಟ್ಟಿರ್ತಾರೆ. ಆ ಎರಡಕ್ಕೆ ನಾವು ಗೌರವ ಕೊಡಬೇಕು. ಅವ್ರಿಗೆ ನಾವು ಗೌರವ ಕೊಟ್ಕೊಂಡು ಒಂದು ಉದ್ದ ತೊಗೊಂಡು ಒಬ್ಬರು ಒಬ್ಬ ಸರಿ ಇಲ್ಲ ಅಂತಾನೆ ಒಬ್ಬ ಸರಿ ಅಂತಾನೆ ಅವನ್ನೇನು ತಕ್ಕಳಬೇಕು. ಎಲ್ಲ ಒಂದೇ ಸಮ ಕೇರಲ ಸರ್, ಎಲ್ರಿಗೂ ಸಮಾಧಾನ ಹೇಳ್ಕೊಂಡು ಊರಲ್ಲಿ ಒಂದು ಒಗ್ಗಟ್ಟಾಗಿ ತಾಯಿ ಮಕ್ಕಳಾಗಿ ನಾವೆಲ್ಲ ಒಂದು ಅಣಕ ನಡ್ಕೊಂಡು ಹೋಗಪ್ಪ ಬೇಡಿ ಅಂತ ಇನ್ನೊಬ್ರು ಮೊರ್ರಂತ ಒಬ್ಬ ಬಂದಿರ್ತಾನೆ ಅವನು ತಣ್ಣ ಮಾಡಬೇಕು. ಹಿಂಗೆ ಮಾಡ್ಕೊಂಡು ಊರೇ ಹೊರಿ ಒಟ್ಟಾಗ ತಕೊಂಡು ಊರ ಹಬ್ಬ ಮಾಡ್ಕೊಂಡು ಅವರು ಲೆಕ್ಕ ಮಾಡ್ಕೊಂಡು ಕೃಷಿನಲ್ಲಿ ಈಗಿರೋ ವ್ಯವಸ್ಥೆ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ಈಗ ಕೃಷಿ ಬಗ್ಗೆ ಸರ್ ನಾವು ಆಸಾ ಕೃಷಿಯಲ್ಲಿ ಬೆಳಬೇಕು ಸಂಪಾದನೆ ಮಾಡಲೇಬೇಕು ಅಂತ ಆಸಾ ನಮಗೆ. ಭೂಮಿಲಿ ನಾವು ಇರೋಗಂಟು ಬೆಳಬೇಕು, ಬಂದಷ್ಟು ಬರಲಿ, ಭೂಮಿ ಎಷ್ಟು ಕೊಡ ಅಷ್ಟು ಕೊಡಲಿ, ನಮ್ಮ ಜೀವನ ಇರೋ ಮಕ್ಕಳು ದಾರಿ ತೋರಿಸ್ಬೇಕು, ಬೆಳವಣಿಗೆ ಏನು ಕೊಡ್ತಾ ಅದನ್ನು ನಾವು ಜೀವನ ಮಾಡಬೇಕು ಅಂತ ಮಾಡ್ಕೊ ಬರ್ತೀವಿ ಸರ್. ಇಷ್ಟು ಈ ಭೂಮಿಯಲ್ಲಿ ಇನ್ನೇನು ಎಡಕ್ಕೆ ಬಲಕ್ಕೆ ನಾವು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಏನು ಇದು ಮಾಡೋಕೆ ಹೋಗಿಲ್ಲ ಸರ್. ಏನು ಭೂಮಿ ತಾಯಿ ಕೊಡಿದ್ರೆ ಅದನ್ನು ನೆಮ್ತೀವಿ, ಅದರಲ್ಲಿ ಅನ್ನ ತಿನ್ಕೊಂಡು ಕಾಲ ಕಳಿತೀವಿ. ಸಾಲ ಇಲ್ಲ, ಏನು ಮಾಡಿಲ್ಲ, ಸಾಲ ಇಲ್ಲ ಸರ್. ಸ್ವಲ್ಪ ಸಾಲ ಇತ್ತು, ಅದೇ ನಿಮಗೆ ಮದುಗಿದ್ವ ಕಾರ್ಯಕರ್ತನ ಮಾಡ್ತೀವಿ ಅಂತ ತಕೊಳ್ಬೇಕು ಸರ್. ಸಾಲ ಅಂದ್ರೆ ಆಸ್ತಿ ಆದಷ್ಟಿಗೆ ಒಂದೇ ಇದಿಲ್ಲ, ಸಂಪನ್ನ ಇಲ್ಲ ಸರ್. ಸಂಪನ್ನ ಕಮ್ಮಿ ಅಂದ್ರೆ ಏನು ಮಾಡ್ತೀವಿ, ನಿಮ್ಮ ಹತ್ರ ಒಂದು 5,000, 20,000, 50,000 ಒಂದು ಲಕ್ಷ ಕೇಸ್ ಕೇಳಬೇಕು, ಅವ್ರಿಗೆ ಕೊಡ್ಲೇಬೇಕು. ಹೆಂಗೋ ನೆಮ್ಮದಿಯಾಗಿ ಕೃಷಿ ಮಾಡ್ಕೊಂಡು ಮಾಡ್ಕೋತೀವಿ. ಈಗ ಯಾವ ಬೆಳೆನಲ್ಲಿ ಜಾಸ್ತಿ ಕಾಸು ನೋಡಿದ್ರಿ ನೀವು? ಈಗ ಈ ಬೆಳೆಯಲ್ಲಿ ಸಹ ಹೋದ ಸರಿ ಸ್ವಲ್ಪ ಹೊಗೆ ಸ್ವಲ್ಪ ಬೆಳೆದಿದ್ದು, ಸ್ವಲ್ಪ ದುಡ್ಡು ಸಿಕ್ಕಿತ್ತು. ಈ ಸರಿ ಸ್ವಲ್ಪ ಹತ್ತಿ ಬೆಳೆದು, ಹತ್ತಿ ಲಕ್ಷ ದುಡ್ಡು ಸಿಕ್ಕಿತ್ತು. ಈ ಸಲ ಹತ್ತಿ ಜಾಸ್ತಿ ಮಾಡಿ ಇಲ್ಲೇ ಬಂದು ತಗೊಂಡೋಯ್ತಾರ, ಹತ್ತಿ ಮಾರಾಟ ಮಾಡಿದ್ರು ಇಲ್ಲೇ ಬಂದು ತಗೋತಾರೆ. ಕೆಲವು ತಗ ಮಾರಾಟಕ್ಕೆ ಅಲ್ಲಿ ಆರಾಮ್ಸ್ಗೆ ಹಾಕ್ತಾರೆ, ಆರಾಮಿಸಿಬಿಟ್ಟು ಲೋಡ್ ಕಟ್ಲಾರು ನಮ್ಮ ಇಲ್ಲೇ ಬಂದು ತಗೋತಾರೆ, ಊರೊಳಗೆ ಇಲ್ಲೇ ಬಂದು ಪ್ರೊಸೆಸ್ ಮಾಡ್ತಾರೆ. ಈಗ 500 ಆಗತ್ತವಂಗ 5,000 ಆಗ್ತಾರೆ, 5,000, 8,000 ಅಂದ್ರೆ ಈಗ ಸರಿ ಎಲ್ಲ ಹತ್ತಿರ ಸ್ವಲ್ಪ ಮಾಡಿದ್ವು. ಈ ಸರಿ ಸ್ವಲ್ಪ ಶುಂಠಿ ಹಾಕೋ ಒಂದು ಮಾಡಿವಿ ಹೊಸದಾಗಿ, ಒಂದು ಅರ್ಧ ಎಕರೆ ಮಾಡ್ಕೊಳ್ಳೋಣ ಅಂತ ನೋಡ ಭೂಮಿ ತಾಯಿ ಏನು ಕೊಟ್ರೋ ಅದರ ಮೇಲೆ ಹೋಯ್ತದೆ. ಕುಳೆಗೌಡರ, ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ನಾವು ಈ 65 ವರ್ಷದಲ್ಲಿ ಕುಳೆಗೌಡರು ಇಷ್ಟೆಲ್ಲ ಮಾಡಿದಾರಲ್ಲ, ಇವ್ರ ಜೊತೆ ನಾವು ಮಾತಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ. ಹೇಳಿ ಸರ್. ಕುಳೆಗೌಡರ ದೂರವಾಣಿ ಸಂಖ್ಯೆ 8109565409. 8109565409. 8105965409. ಕುಳೆಗೌಡರನ್ನ ಮಾತಾಡಿಸ್ಬೇಕಾದ್ರೆ ಈ ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸ್ಬೋದು. ಕುಳೆಗೌಡರ, ನಿಮ್ಮ ಅನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಏನು ನೀವು ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ನಿಮ್ಮ ಜೀವನ ಆಗಲಿ, ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸಿಗಲಿ, ನೀವೇನು ಮಾಡ್ತಿದ್ದೀರಿ ಅದು ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ, ಒಂದು ಮಾದರಿಯಾಗಿ ಉಳಿಲಿ ಅಂತ ನಾವು ಬಯಸ್ತೀವಿ. ನಿಮ್ಮ ಮಾತುಕತೆ ಚೆನ್ನಾಗಿ ಆಡಿದ್ದೀರಿ, ಅನುಭವ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ವಾಣಿಜ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಆರ್ಥಿಕತೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕುಳ್ಳೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು SSubramanya. ನಾಳಿನ ಕಾರ್ಯಕ್ರಮದಲ್ಲಿ ದೇಸಿ ತಳಿ ಬೀಜಗಳ ಸಂರಕ್ಷಣೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಹೊಸ ಮಾಲಂಗಿಯ ಕೃಷಿಕ ಡಾಕ್ಟರ್ ಎಂ ರೇಚಣ್ಣ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬರಲಿದೆ. Irregular rainfall patterns mean flooding can happen anywhere. It is good to be prepared. Watch out for flood warnings. Listen to radio. Watch TV. Read newspapers. Rely only on official alerts. Use SMS to save phone battery. Keep an emergency kit ready. A first aid box. Strong ropes. Lantern. Battery operated torch. And extra batteries. Stock of fresh water and dry food. Candles, matchbox and kerosene. Keep all important documents in a waterproof bag. Untie cattle to ensure their safety. Locate high grounds and safe shelters. Be smart, be prepared. ಶ್ರೀಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. 2022-23 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರಿ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ,

ಇಂಪಾದೋ ನಿನ್ನ ಪರಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯಾ.